ನನ್ನ ಹೆಸರು ಮಹೇಶ್ ಶಂಕರಪ್ಪ ದೇವಸೂರ್, ಹಾವೇರಿ ಜಿಲ್ಲಾ ಹಾವೇರಿ ತಾಲೂಕು ಕಬ್ಬೂರು ಗ್ರಾಮ. ತೋಟಗಾರಿಕಾ ಇಲಾಖೆದಿಂದ ನರೇಗಾ ಯೋಜನೆದೊಳಗೆ 197,000 ರೂಪಾಯಿ ನಮ್ಗೆ 1 ಎಕರೆ ಗುಲಾಬಿಗೆ ಕೊಟ್ಟಾರ್ರಿ. ಗುಲಾಬಿ ಹೂವು ನಮ್ಗೆ 2 ತಿಂಗಳಿಗೆ ಸ್ಟಾರ್ಟ್ ಆತ್ರಿ, ಅದರಿಂದ ನಾವು ಜೀವನ ಸಾಗಿಸ್ತೀವಿ. ನಮ್ಗೆ ಬಹಳ ಅನುಕೂಲ ಆಗೈತಿ. ಆಜುಬಾಜುದವರಿಗೆ ನಾವು ಇದ್ರ ಬಗ್ಗೆ ಮಾಹಿತಿನೂ ಹೇಳಿದೇವ್ರಿ. ತೋಟಗಾರಿಕೆ ಬೆಳೆ ಬೆಳೆಯಲು ನರೇಗಾ ಯೋಜನೆಯ ಪ್ರಯೋಜನ ಪಡೆಯಿರಿ. ಹೆಚ್ಚಿನ ಮಾಹಿತಿಗೆ ನಿಮ್ಮ ಗ್ರಾಮ ಪಂಚಾಯಿತಿ ಸಂಪರ್ಕಿಸಿ. ಕರ್ನಾಟಕ ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಗ್ರಾಮೀಣಾಭಿವೃದ್ಧಿ ಆಯುಕ್ತಾಲಯದ ಪ್ರಕಟಣೆ. तो आइए आज ही सब लेते हैं एक संकल्प, भारत को टीवी मुक्त बनाने का. तभी तो टीवी हारेगा, देश जीतेगा. टीबी के बारे में ज्यादा जानकारी के लिए 1-800-11-6666 पर संपर्क करें. ರಾಮಕೃಷ್ಣವ್ರೆ ಹೇಳಿ. ಎಸ್ಟಿಮೇಟ್ ಓಕೆ, ಆದ್ರೆ ಸಿಮೆಂಟ್ ಅಲ್ಟ್ರಾಟೆಕ್ ಯಾಕೆ ಕಡಿಮೆ ಬೆಲೆದು ನಡೆಯುತ್ತಿಲ್ವಾ? ಓ ನಡೆಯುತ್ತಲ್ಲ, ಆದ್ರೆ ಎಷ್ಟು ದಿನ? ಯಾವುದೇ ಗ್ಯಾರಂಟಿ ಇಲ್ಲ. ನನ್ನ ಹೆಸರು ಮತ್ತೆ ಮನೆಯ ಕೆಲಸ ನೋಡಿ, ಎರಡೂ ಹಾಳು. ಆದ್ರಿಂದ ಕಡಿಮೆ ಬೆಲೆಯ ಸಿಮೆಂಟ್ ಬಳಸೋದಂದ್ರೆ ನಮ್ಮ ತಲೆ ಮೇಲೆನೆ ಚಪ್ಪಡಿ ಕಲ್ಲು ಎತ್ತಿ ಹಾಕೋದು ತಿಳಿತು ಬೆಳೆ ಗೊತ್ತಾಯ್ತು. ಹೌದು, ಮನೆ ಕಟ್ಟುವಾಗ ಎಲ್ಲವನ್ನೂ ಬದಲಾಯಿಸಬಹುದು, ಆದ್ರೆ ಸಿಮೆಂಟ್ ಅನ್ನು ಸರ್ವಥಾ ಬದಲಾಯಿಸುವಂತಿಲ್ಲ. ಹಾಗಾಗಿ ಮನೆ ಕಟ್ಟಿಸಿ ಕೇವಲ ಅಲ್ಟ್ರಾಟೆಕ್ ನಿಂದ. ಅಲ್ಟ್ರಾಟೆಕ್ ಬೈಂಡಿಂಗ್ ಪಾರ್ಟಿಕಲ್ಸ್ ಇಟ್ಟಿಗೆಯಿಂದ ಸರಳುಗಳ ತನಕ ಜೋಡಿಸಿ ನಿಮ್ಮ ಮನೆಗೆ ಅಖಂಡ ಬಲಿಷ್ಠತೆಯನ್ನು ನೀಡುತ್ತದೆ. ಅಲ್ಟ್ರಾಟೆಕ್ ಇಂಜಿನಿಯರ್ ಆಯ್ಕೆಯ ದೇಶದ ನಂಬರ್ ಒನ್ ಸಿಮೆಂಟ್. ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ಇಂದಿನ ಕಿಸಾನ್ವಾಣಿ ಕಾರ್ಯಕ್ರಮದಲ್ಲಿ ಕೃಷಿ ವಿಜ್ಞಾನ ಕೇಂದ್ರ ವಿಜಯಪುರದ ಸಸ್ಯರೋಗಶಾಸ್ತ್ರದ ವಿಭಾಗದ ಪ್ರಾಧ್ಯಾಪಕರಾದ ಡಾಕ್ಟರ್ SM ವಸ್ತ್ರದ ಅವರೊಂದಿಗೆ ದ್ರಾಕ್ಷಿ ಬೆಳೆಯಲ್ಲಿ ಕಂಡುಬರುವ ರೋಗಗಳ ಕುರಿತು ಮಾತುಕತೆ ಕೇಳಿವಿರಿ. ನಂತರ ತಳೆವಾಡದ ನಿಂಗವ ಕರ್ಬಸಪ್ಪಗಳು ಹಾಗೂ ಸಂಘಟನೆಯಿಂದ ಸಂಪ್ರದಾಯದ ಪದಗಳನ್ನು ಕೇಳಿವಿರಿ. ಮೊದಲಿಗೆ ಕೇಳಿ, ಕೃಷಿ ವಿಜ್ಞಾನ ಕೇಂದ್ರ ವಿಜಯಪುರದ ಸಸ್ಯರೋಗಶಾಸ್ತ್ರ ವಿಭಾಗದ ಪ್ರಾಧ್ಯಾಪಕರಾದ ಡಾಕ್ಟರ್ SM ವಸ್ತ್ರದ ಅವರೊಂದಿಗೆ ದ್ರಾಕ್ಷಿ ಬೆಳೆಯಲ್ಲಿ ಕಂಡುಬರುವ ರೋಗಗಳ ಕುರಿತು ಮಾತುಕತೆ. ರೈತ ಬಾಂಧವರೇ, ಶರಣು ಶರಣಾರ್ಥಿಗಳು. ಈ ಹವಾಮಾನ ವೈಪರೀತ್ಯ ಆದಾಗ ಸಾಮಾನ್ಯವಾಗಿ ಈ ಚಳಿಗಾಲದಲ್ಲಿ ಹಗಲಿನ ಉಷ್ಣಾಂಶ ಅತಿ ಹೆಚ್ಚು ಮತ್ತು ರಾತ್ರಿ ಉಷ್ಣಾಂಶ ಅತಿ ಕಡಿಮೆ ಆದಾಗ ಮತ್ತು ಈ ಚಂಡಮಾರುತದ ಪ್ರಭಾವದಿಂದ ಅಥವಾ ಬೇರೆ ಪ್ರಭಾವದಿಂದ ಮೋಡ ಮುಸುಕಿದ ವಾತಾವರಣ ಆದಾಗ ರೋಗ ಉಲ್ಬಣ ಆಗುವುದು ಸಾಮಾನ್ಯ. ಯಾಕಂದರೆ ರೋಗಾಣುಗಳಿಗೆ ಈ ಉಲ್ಬಣಗೊಳ್ಳೋಕೆ ಒಂದು ಅನುಕೂಲವಾದ ವಾತಾವರಣ ಸೃಷ್ಟಿ ಆಗ್ತಿರ್ತದೆ. ಅದಕ್ಕೆ ಹಣ್ಣಿನ ಬೆಳೆಗಳಲ್ಲಿ ಕೂಡ ಈ ರೋಗಗಳು ಬಹಳ ಬಾಧಿಸ್ತವೆ. ಮುಖ್ಯವಾಗಿ ನಮ್ಮ ಒಂದು ವಿಜಯಪುರ ಹಾಗೂ ಬಾಗಲಕೋಟೆಯ ಜಿಲ್ಲೆಯ ಒಂದು ಹಣ್ಣಿನ ಬೆಳೆ ಅಂದರೆ ದ್ರಾಕ್ಷಿ ಬೆಳೆ. ಇದರಲ್ಲಿ ಪ್ರಮುಖವಾಗಿ ಒಂದು 4-5 ರೋಗಗಳು ಕಾಡ್ತವೆ. ಡೌನಿ ಅಂತೇಳಿ ಕಾಡ್ತದೆ, ಬೂಜು ತುಪ್ಪಟದ ರೋಗ ಅಂತಾರೆ. ಆಮೇಲೆ ಪೌಡ್ರಿ ಅಂತೇಳಿ, ಇದಕ್ಕೆ ಬೂದಿ ರೋಗ ಅಂತಾರೆ ಮತ್ತು ರೈತರು ಸಾಮಾನ್ಯವಾಗಿ ಬುರಿ ಅಂತ ಕರೀತಾರೆ. ವಿಲ್ಟ್ ಅಂತೇಳಿ ಸೊರಗು ರೋಗ ಮತ್ತು ರೈತರು ಸಿಡಿ ಹಾಗೂ ಕೊಳೆ ರೋಗ ಅಂತ ಕರೀತಾರೆ. ಮತ್ತು ಫ್ರೂಟ್ ರಾಟ್ ಅಂತೇಳಿ ಹಣ್ಣು ಕೊಳೆ ರೋಗ ಮತ್ತು ರೈತರು ಸಾಮಾನ್ಯವಾಗಿ ಮಮ್ಮಿ ಅಂತ ಕರೀತಾರೆ. ಈ 4-5 ರೋಗಗಳು ಬಹಳ ಕಾಡ್ತವೆ. ಈ ಎಲ್ಲ ರೋಗಗಳು ಯಾಕೆ ಬರ್ತವೆ, ಈ ರೋಗಗಳು ಬರದೇ ಇರಬೇಕಾದ್ರೆ ನಾವು ಏನು ಮಾಡಬೇಕು, ಬಂದ ನಂತರ ಏನು ಮಾಡಬೇಕು, ಈ ಎಲ್ಲದರ ಕುರಿತು ನಮಗೆ ಮಾಹಿತಿ ನೀಡಲಿಕ್ಕೆ ವಿಜಯಪುರದ ಹಿಟ್ನಳ್ಳಿ ಫಾರ್ಮ್ನಲ್ಲಿರುವ ಕೃಷಿ ವಿಜ್ಞಾನ ಕೇಂದ್ರದ ಸಸ್ಯರೋಗಶಾಸ್ತ್ರ ವಿಭಾಗದಲ್ಲಿ ಪ್ರಾಧ್ಯಾಪಕರಾದ ಡಾಕ್ಟರ್ SM ವಸ್ತ್ರದವರು ಇದ್ದಾರೆ. ಅವರನ್ನು ಈ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳೋಣ. ನಮಸ್ಕಾರ ಡಾಕ್ಟರ್ SM ವಸ್ತ್ರದವರೇ. ನಮಸ್ಕಾರ ಚಂದ್ಕೋಟೆವ್ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಗೂ ಭಾಳ ಖುಷಿ ಆಯ್ತು ಸರ್, ಭಾಳ ದಿವಸದ ನಂತರ ಮತ್ತೆ ನಾವು ನಿಮ್ಮ ಜೊತೆ ಮಾತಾಡ್ತಾ ಇದ್ದೇವೆ. ನಮ್ಮ ರೈತರಿಗೆ ಮಾಹಿತಿ ನೀಡಲಿಕ್ಕೆ ಬಂದಿರಿ ಭಾಳ ದಿನದ ನಂತರ. ತಮಗೆ ಮತ್ತೊಮ್ಮೆ ಸ್ವಾಗತ ಕೋರ್ತಾ, ಈ ದ್ರಾಕ್ಷಿ ಬೆಳೆ ರೋಗಗಳ ಬಗ್ಗೆ ತಾವು ಏನು ತಿಳಿಸ್ಕೊಡ್ತಾ ಇದ್ದೀರಲ್ಲ, ಈ ದ್ರಾಕ್ಷಿ ಬೆಳೆ ಮೊದಲಿಗೆ ಒಂದು ಸ್ವಲ್ಪ ಇತಿಹಾಸ ಹೇಳಿ, ಯಾವ ರೀತಿ ನಮ್ಮ ಜಿಲ್ಲೆಗೆ ಬಂತು, ಯಾವಾಗ ಬಂತು? ದ್ರಾಕ್ಷಿ ನಮ್ಮ ಈ ಭಾರತಕ್ಕೆ ಮೊಘಲರ ಕಾಲದಲ್ಲಿ ಬಂದದಂತ ನಾವು ಹೇಳ್ತೇವೆ ಸರ್. ಇದು ಸರಿಯಾದ ವಿವರಣೆ ಅಂದ್ರೆ ಪರ್ಫೆಕ್ಟ್ ನಾವು ಹೇಳಿಕ್ಕೆ ಸಾಧ್ಯ ಇಲ್ಲ. ಆದರೂ ಸೈಯದ್ ಸಿರಾಜುಲ್ ಹಸನ್ ಅಂತೇಳಿ 1904 ಸರ್ ಒಂದು ಬುಕ್ಕ ಬರೆದಾರೆ. ಸೊ ಅದರಲ್ಲಿ ಇದು ಈ ಮೊಘಲರ ಕಾಲದಲ್ಲಿ ಈ ನಾಗ್ಪುರ್ಗೆ ಅಂದ್ರೆ ಔರಂಗಜೇಬ್ ಏನು ದಾಳಿ ಮಾಡಿದ್ದಲ್ಲ ಸರ್, ಆ ಟೈಮ್ನಾಗ ನಾಗ್ಪುರ್ವರೆಗೆ ಬಂದಿತ್ತು ಅದು. ಅಲ್ಲೆಲ್ಲ ಕಲ್ಟಿವೇಶನ್ ಮಾಡ್ತಾ ಇದ್ರು. ಅಲ್ಲಿಂದ ತಮಿಳ್ನಾಡುಗೂ ಹೆಚ್ಚಾರೆ. ತಮಿಳ್ನಾಡಲ್ಲಿ ನಾವು ಈ ಕೆಲವು ಕಡೆ ದ್ರಾಕ್ಷಿ ನೋಡ್ತೇವೆ ಇನ್ನು ನಮ್ಗೆ ಅಲ್ಲಿ ಇವರು ಚೆನ್ನಾಗಿ ಬರ್ತಾ ಇದೆ. ಆಮೇಲೆ ಬೆಂಗಳೂರು ಸುತ್ತಮುತ್ತ ಟಿಪ್ಪು ಸುಲ್ತಾನ್ ಕಾಲದಲ್ಲಿ ಬೆಂಗಳೂರು ಸುತ್ತಮುತ್ತ ಬೆಳೀತಾ ಇದ್ರು. ಆಮೇಲೆ ನಮ್ಮ ಜಿಲ್ಲೆಗೆ ಸುಮಾರು 1968 ಈ ಮಹಾರಾಷ್ಟ್ರದಿಂದ ಈ ನಮ್ಮ ಗಡಿ ಭಾಗಿನದಲ್ಲಿ ಸರ ಬೆಳಗಾವ್ ಕಡೆ, ಕೊಲ್ಲಾಪುರ, ಮಿರಜ್, ಸಾಂಗ್ಲಿ ಈ ಕಡೆಯಿಂದ ನಮ್ಮ ಮೊದಲು ತಿಕೋಟದಲ್ಲಿ ಅಲ್ಲಿಂದ ಮತ್ತೆ ಸರ ಹಬ್ದ ಈ ಸುತ್ತಮುತ್ತ ಎಲ್ಲ ಕಡೆ ಬೆಳೀತು. ಈಗ ಆಕ್ಚುಲಿ ತಿಕೋಟ ಅಂದ್ರೆ ನಾವು ಕ್ಯಾಲಿಫೋರ್ನಿಯಾ ಆಫ್ ಇಂಡಿಯಾ ಅಂತ ಹೇಳ್ತಾ ಇದ್ದೇವೆ. ನಮ್ಮ ಕ್ಯಾಲಿಫೋರ್ನಿಯಾದ ಈಗ ಹೇಗೆ ದ್ರಾಕ್ಷಿ ಇದರಲ್ಲಿ ಬೆಳೀತಾರೆ ಅಮೆರಿಕಾದ ಕ್ಯಾಲಿಫೋರ್ನಿಯಾದಲ್ಲಿ, ಅದೇ ರೀತಿ ತಿಕೋಟಾನು ಕ್ಯಾಲಿಫೋರ್ನಿಯಾ ಅಂತ ಹೇಳ್ತಾ ಇದ್ರು. ಬಟ್ ಈಗೇನಾಗಿದೆ ಅಂದ್ರೆ ಸರ, ಇನ್ನು ಹೊಸದಾಗಿ ನೀರು ಬಂದಿದೆ ಅಲ್ಲ ಸರಿ, ಕೆನಾಲ್ ಸಿಂದಿಗೆ ಕಡೆ, ಸಿಂದಿಗೆ ಕಡೆ ಅದೆಲ್ಲ ಸಿಕ್ಕಾಪಟ್ಟೆ ಏರಿಯಾ ಹೊಸ ಏರಿಯಾ ಬಂದ್ಬಿಟ್ಟಿದೆ ದ್ರಾಕ್ಷಿದು. ಬಾಗೇವಾಡಿಯಲ್ಲಿ ಬಹಳಷ್ಟು ಏರಿಯಾ ಇದೆ, ಆಮೇಲೆ ಬಾಗಲಕೋಟೆ ಜಿಲ್ಲೆಯಲ್ಲಿ, ಬಹಳಷ್ಟು ಏರಿಯಾ ಈಗ ದ್ರಾಕ್ಷಿ ಅಲ್ಲೇ ಬಂದಿದೆ. ಮೊದಲು ದ್ರಾಕ್ಷಿ ಒಳಗೆ ಒಂದು ಸಮಸ್ಯೆ ಇತ್ತು ಸರ್, ತಮಗೂ ಅದ್ರ ಬಗ್ಗೆ ಮಾಹಿತಿ ಇರ್ಬೋದು ಸರ್. ಏನ್ ಸಮಸ್ಯೆ ಇತ್ತಪ್ಪ ಅಂತಂದ್ರೆ, ರೂಟ್ ಸ್ಟಾಕ್ ಉಪಯೋಗ ಮಾಡ್ತಾ ಇದ್ದಿದ್ದಿಲ್ಲ, ಡೈರೆಕ್ಟ್ ಗಿಡನೇ ಹಾಕ್ತಾ ಇದ್ರು, ಥಾಮ್ಸನ್ ಸೀಡ್ಲೆಸ್ ಕಡ್ಡಿನೇ ನಾಟಿ ಮಾಡ್ತಾ ಇದ್ರು. ಅದು ಏನ್ ಸಮಸ್ಯೆ ಇತ್ತಂದ್ರೆ ಸರ್, ಈ ಆಳವಾದ ಕಪ್ಪು ಭೂಮಿಯಲ್ಲಿ ಆ ರೀತಿ ನಾವು ಬೆಳೆದಾಗ ಏನಾಕಿತ್ತಂದ್ರೆ, ಈ ಸಾಲ್ಟ್ ಅಕುಮುಲೇಷನ್ ಆಗಿ, ಸೊ ಒಂದ್ 4-5 ವರ್ಷ ಆದ ನಂತರ ಗಿಡಗಳ ಬೆಳವಣಿಗೆ ಕುಂಠಿತಾಗಿ ಇಳುವರಿ ಕಡಿಮೆ ಆಗ್ತಾ ಹೋಗ್ತಾ ಇತ್ತು. ಈ ರೂಟ್ ಸ್ಟಾಕ್ ಉಪಯೋಗ 1985 ಸ್ಟಾರ್ಟ್ ಆಯ್ತು ಸರ್. 1985 ಈಗೇನ ಡಾಗ್ರಿಜ್ ಅಂತ ಹೇಳ್ತೀವಲ್ಲ ಸರ್, ಉಪ್ಪಿನಂಶ ತಡೆಗಟ್ಟುವಂತ ಶಕ್ತಿ, ಆಮೇಲೆ ಬರ ನಿರೋಧಕನೂ ಇದೆ ಅದು. ಸೊ ಈ ರುಸ್ಟಾಕ್ ಉಪಯೋಗದಿಂದ ಈಗ ನಾವು ದ್ರಾಕ್ಷಿ ಎಲ್ಲಿ ಬೇಕಾದಲ್ಲಿ ಬೆಳೆಯುವಂತ ವಾತಾವರಣ ಇದೆ ಈಗ. ಸೊ ಆಳವಾದ ಕಪ್ಪು ಭೂಮಿ ಇದ್ರೂ ಬೆಳಿಬಹುದು, ಸ್ವಲ್ಪ ಕ್ಷಾರ ಜಮೀನು ಇದ್ರು. ಮೊದಲೇನಿತ್ತು ಸರ್, ಕೇವಲ ನಾವು ಮಡ್ಡಿ ಜಮೀನಲ್ಲಿ ಅಷ್ಟೇ ಬೆಳಿಬೇಕಂತಿತ್ತು, ಬಟ್ ಈಗ ಆ ರೀತಿ ಇಲ್ಲ ಸರ್. ಈಗ ಎಲ್ಲಿ ಬೇಕಾದಲ್ಲಿ ಸಹ ನಾವು ದ್ರಾಕ್ಷಿ ಬೆಳಿಬಹುದು, ಅದು ಒಂದು ಅಡ್ವಾಂಟೇಜ್ ಆಗಿ. ಏರಿಯಾ ಬಹಳಷ್ಟು ಸ್ಪ್ರೆಡ್ ಆಗಿದೆ, ಸುಮಾರು ನಮ್ಮ ಜಿಲ್ಲೆಯಲ್ಲಿ ಒಂದು 8,000 ಎಕರೆಯಷ್ಟು ದ್ರಾಕ್ಷಿ ಇದೆ ಅಂತ ನಾವು ಹೇಳ್ಬೋದು. ಆಮೇಲೆ ನಮ್ಮ ಕರ್ನಾಟಕದಲ್ಲಿ ನಾವೇ ಮೊದಲ ಸ್ಥಾನದಲ್ಲಿ ದ್ರಾಕ್ಷಿ ಉತ್ಪಾದನೆಯಲ್ಲಿ. ಆಮೇಲೆ ಬಹಳಷ್ಟು ನಮ್ಮ ದ್ರಾಕ್ಷಿ ಏನಿದೆ ಅಲ್ಲ ಸರ್, ಟೇಬಲ್ ಪರ್ಪಸ್ಗಿನ ಈ ಮನುಕ ತಯಾರಿಕೆಯಲ್ಲಿ, ಈ ಮನುಕ ಅಥವಾ ಒಣ ದ್ರಾಕ್ಷಿ ಅಂತ ಏನು ಹೇಳ್ತೀವಿ ಸರ್, ಆ ತಯಾರಿಕೆಗೆ ಹೋಗ್ತಾ ಇದೆ. ನಾವು ಈ ವಿಸ್ತರಣೆಯಲ್ಲಿ ಸೇರಿಕೊಂಡಾಗ ಸುಮಾರು 10 ವರ್ಷಗಳ ಹಿಂದ್ಗಡೆ ಇಳುವರಿ ನೋಡಲಿಕ್ಕೆ ಆಗಿ ಒಬ್ಬ ರೈತರು 8-9 ಟನ್ ತೆಗೆದು ನೋಡಿದ್ದೇವೆ ಸರ್ ನಾವು ಪ್ರತಿ ಎಕರೆಗೆ. ಬಟ್ ಇವತ್ತು ಅದೇ ರೈತರಿಗೆ ನಾನು ನೋಡ್ತಾ ಇದ್ದೀನಿ, 18-19 ಟನ್ ಆರಾಮಾಗಿ ತೆಗಿತಾ ಇದ್ದಾರೆ. ಸೊ ಇದು ತಾಂತ್ರಿಕತೆಯ ಒಂದು ಫಲ ಅಂತ ನಾ ಇಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಹೊಸ ತಾಂತ್ರಿಕತೆ ಏನು ಬಂದಿದೆ, ಇದನ್ನ ಅಳವಡಿಸಿಕೊಂಡು ನಮ್ಮ ರೈತರು ಆಲ್ಮೋಸ್ಟ್ ಇಳುವರಿಯನ್ನು ಡಬಲ್ ಟ್ರಿಪಲ್ ಮಾಡ್ಯಾರಂದ್ರು ಅಡ್ಡಿಯಿಲ್ಲ. ಅವರು ಒಂದು ಇಳುವರಿ ಹೆಚ್ಚಿಗೆ ಆಗ್ಲಿಕ್ಕೆ ತಮ್ಮ ಒಂದು ಶ್ರಮ, ತಮ್ಮ ಸಂಶೋಧನೆಗಳು ವಿಸ್ತರಣೆ ಮುಖಾಂತರ ಅವರಿಗೆ ಮುಟ್ಟಿದ್ದಕ್ಕೆ ಸಾಕ್ಷಿ ಅಂತ ಅನ್ಬಹುದು. ಈಗ ತಾವು ಏನ್ ರೋಗಗಳ ಕುರಿತು ತಿಳಿಸ್ತಾ ಇದ್ದೀರಲ್ಲ, ಇದೀಗ ಒಂದು 4 ರೋಗಗಳ ಬಗ್ಗೆ ಹೇಳಿದೇವ್ರಿ. ಪ್ರಮುಖವಾಗಿ ರೋಗಗಳು ಯಾಕೆ ಬರ್ತಾವ್ರಿ, ಮತ್ತು ರೋಗಗಳಲ್ಲಿ ಎಷ್ಟು ವಿಧ ಅದಾವ? ನಮ್ಮ ದ್ರಾಕ್ಷಿ ಬಗ್ಗೆ ನಾವು ಮುಖ್ಯವಾಗಿ ತಗೊಂಡಾಗ ಇಲ್ಲಿ ಒಂದು 4 ರೋಗಗಳು ಬಹಳ ಮುಖ್ಯ ಸರ್. ಒಂದು ಈ ಡೌನಿ ಮಿಲ್ಡು ಅಥವಾ ಆಗಳೆ ತಾವು ಬೂಜಿ ತುಪ್ಪಟ ರೋಗ ಅಂತ ಹೇಳಿದ್ರಲ್ಲ ಸರ್, ಇದು ಬಟ್ ಇದು ನಂತರ ಪೌಡ್ರಿ ಮಿಲ್ಡು ಅಂತೇಳಿ, ಬೂದಿ ರೋಗ ಅಂತಾರೆ ರೈತರ ಭಾಷೆಯಲ್ಲಿ, ಬುರಿ ಅಂತಾರೆ. ಇದು ಎರಡನೇದ್ದು. ಮೂರನೇದ್ದು ಸೊರಗು ರೋಗ. ಇತ್ತೀಚಿನ ದಿನಗಳಲ್ಲಿ ಈ ಒಂದು ಕಳೆದ 4-5 ವರ್ಷಗಳಲ್ಲಿ ನಾನು ನೋಡ್ಲಿಕ್ಕೆ ಆಗಿ ಸೊರಗು ರೋಗ ಸ್ವಲ್ಪ ನಮ್ಮ ರೈತರಿಗೆ ಬಹಳ ಸಮಸ್ಯೆಯಾಗಿ ಕಾಡ್ತಾ ಇದೆ ಸರ್. ಇದ್ರ ಬಿಟ್ಟರೆ ಹಣ್ಣು ಕೋಳಿ ರೋಗ ಅಂತ ಏನೇ ಬರ್ತಾ ಇಲ್ಲ ಸರ್, ಅದು ಒಂದು. ಇವು 4 ಮುಖ್ಯ ರೋಗ. ಇದು ಬಿಟ್ಟು ಕೆಲವು ಕಡೆ ಕರ್ಪ ಅಂತ ಹೇಳ್ತೀವಿ, ಅದು ಸಾಮಾನ್ಯವಾಗಿ ಈ ಚಟ್ನಿ ಮಾಡಿದ ನಂತರ ಇಮಿಡಿಯೇಟ್ ಬರುವಂಥ ರೋಗ ಅದು. ಸೊ ಅದು ರೈತರು ಮ್ಯಾನೇಜ್ ಮಾಡ್ತಾರೆ, ಅದಕ್ಕೆ ಏನಷ್ಟು ಹಾನಿ ಮಾಡಿಲ್ಲ ನಮ್ಮ ರೈತರಿಗೆ. ಬಟ್ ಈ 3 ರೋಗಗಳಲ್ಲಿ ಸಹ ಈ ಬೂರಿ ರೋಗ ಬಹಳಷ್ಟು ಹಾನಿ ಮಾಡ್ತೈತೆ ನಮ್ಮ ರೈತರಿಗೆ. ಈ ಬೂದಿ ರೋಗ ಆಗಲಿ ಬೂರಿ ಅಂತ ನಾವೇನು ಹೇಳ್ತೀವಿ ಸರ್, ಇದು ಬಹಳಷ್ಟು ಹಾನಿ ಮಾಡ್ತದೆ. ಇದರ ನಂತರ ಡೌನಿ ಮಿಲ್ಡು. ಬಟ್ ರೈತರಿಗೆ ನೀವು ಕೇಳಿದ್ರೆ ನಮಗೆ ಡೌನಿನೇ ಜಾಸ್ತಿ ಹಾನಿ ಮಾಡ್ಯದಂತ ಹೇಳ್ತಾರೆ. ಅದರಲ್ಲೂ ಈಗ ಏನು ವಾತಾವರಣ, ಏನು ಮೋಡ ಮುಸ್ಕಿದ ವಾತಾವರಣ ಅದ, ಅದ್ರಾಗ ಅದು ಬೂಜು ತುಪ್ಪಟದ ರೋಗ ಡೌನಿ ಜಾಸ್ತಿ ಬಾಧಿಸ್ತದ ಈ ವರ್ಷ ಬಹಳ. ಈ ಆ ಡೌನಿ ಕುರಿತು ನಮ್ಗೆ ಒಂದು ಸ್ವಲ್ಪ ವಿವರವಾಗಿ. ಈ ಡೌನಿ ಮಿಲ್ಡು ರೋಗ ಏನಿದೆ ಅಲ್ಲ ಸರ, ಇದು ಫೈಟೋಪ್ತರ ಅಂತ ಹೇಳಿ ನಾವು ಒಂದು ಶಿಲೀಂಧ್ರದಿಂದ ಬರುವಂತ ರೋಗ. ಆಮೇಲೆ ಈ ರೋಗಕ್ಕೆ ಪೂರಕವಾದ ವಾತಾವರಣ ಅಂದ್ರೆ ಸರ, ಈ ಆರ್ದ್ರತೆ ಜಾಸ್ತಿ ಇರಬೇಕು, ಮಳೆ ಬರ್ತಾ ಇರಬೇಕು, ತುಂತುರು ಮಳೆ ಆರ್ದ್ರತೆ ಇತ್ತು, ನೀವು 100% ಈ ರೋಗ ಬರ್ತಾ ಅಂತ ನಾವು ಹೇಳ್ಬೋದು. ಆಮೇಲೆ ಇದು ಯಾವಾಗ ಬರ್ತದೆ ಅಂದ್ರೆ ಸರ್, ಎಲೆಗಳು ಇನ್ನೂ ಮೃದುವಾಗಿರ್ತಾವೆ ನೋಡಿ ಸರ್, ಆ ಟೈಮ್ನಲ್ಲಿ ಎಲೆಗಳ ಮೇಲೆ ನೀವು ಈ ರೋಗ ಕಾಣಿಸ್ಬೋದು, ಅಲ್ಲೇ ಕಾಣಿಸುತ್ತೆ ಎಲೆ. ಈ ರೋಗ ಎಲೆ, ಹೂಗುಂಚಿನ ತುದಿ ಮತ್ತು ಇತರೆ ಭಾಗದ ಮೇಲೆ ಬಿಳಿ ತುಪ್ಪಟದಂತ ಬೂದಿಯ ಬೆಳವಣಿಗೆ ಅಂದ್ರೆ ಆಗತಾನೆ ಚಿಗಿತಿರ್ತಕ್ಕಂತ ಸ್ವಲ್ಪ 4-5 ದಿವಸ ಆದಂತ ಎಲೆ ಏನಿರ್ತಾವಲ್ ಸರ್, ಮೇಲ್ಭಾಗದಲ್ಲಿ ಹಳದಿ ನಮ್ಗೆ ಚುಕ್ಕೆ ಕಾಣಿಸ್ತದೆ ಸರ್, ಅದರ ಕೆಳಭಾಗದಲ್ಲಿ ಎಲೆ ಕೆಳಭಾಗದಲ್ಲಿ ಹತ್ತಿ ಅಂತ ಬೆಳವಣಿಗೆ ಇರ್ತದ. ಇದು ರೋಗದ ಲಕ್ಷಣ ಸರ್ ಇದು. ಆಮೇಲೆ ಇದು ನೀವು ಹೂಗಂಚಲ ಮ್ಯಾಗ ನೋಡ್ಬೋದು ಸರ್, ಕಾಯಾದ ನಂತರ ಬರ್ತದೆ. ವಾತಾವರಣದ ಪೂರಕ ಇದ್ರೆ ನಾವು ಏನು ಸ್ಪ್ರೇ ಮಾಡಿದ್ರು ಇಲ್ಲಿ ಕಂಟ್ರೋಲ್ ಮಾಡೋದು ಸ್ವಲ್ಪ ಕಷ್ಟ ಸಾಧ್ಯ. ಆಮೇಲೆ ಇನ್ನೂ ಒಂದು ಏನು ಸಮಸ್ಯೆ ಇದ್ರಲ್ಲಪ್ಪ ಅಂತಂದ್ರೆ ಸರ, ನಮ್ಮ ಮೊದಲೇನಾಕಿತ್ತು ಸರ, ಎಲ್ಲರೂ ಒಂದೇ ಟೈಮ್ನಲ್ಲಿ ಈ ಚಟ್ನಿ ಮಾಡ್ತಾಯಿದ್ರು, ಆಮೇಲೆ ಒಮ್ಮೆ ಎಲ್ಲ ಬರ್ತಿದ್ದು. ಬಟ್ ಈಗೇನು ಸಮಸ್ಯೆ ಆಗಿದೆ ಅಂದ್ರೆ ಸರ, ಚಟ್ನಿಯಲ್ಲಿ ಹಿಂದೆ ಮುಂದೆ ಮಾಡ್ತಾಯಿದ್ದಾರೆ ರೈತರು. ಕೆಲವರು ಅರ್ಲಿ ಚಟ್ನಿ ತೊಗೋತಾರೆ, ಬೇಗನೆ ನಮ್ಮ ಮಾಲು ಮಾರ್ಕೆಟಿಗೆ ಬರಲಿ ಅಂಥೇಳಿ ಅರ್ಲಿ ಚಟ್ನಿ ಅಂದರೆ ಸೆಪ್ಟೆಂಬರ್ ಮಧ್ಯ ವಾರದಲ್ಲಿ ಚಟ್ನಿ ಹೊಡೆದಿರ್ತಾರೆ, ಕೆಲವರು ಸೆಪ್ಟೆಂಬರ್ 15ಕ್ಕೆ ಹೊಡಿತಾರೆ. ಈ ರೀತಿ ಚಟ್ನಿ ಮಾಡೋದ್ರಿಂದ ಸರ, ಈ ರೋಗ ಬರಲಿಕ್ಕೆ ನಾವು ಅವಕಾಶ ಮಾಡ್ಕೋ. ಯಾಕಂದ್ರೆ ಸೆಪ್ಟೆಂಬರ್ದಲ್ಲಿ ತಮಗೂ ಗೊತ್ತಿದೆ ನಮ್ಮಲ್ಲಿ ಮಳೆ ಇರ್ತಾವೆ ಇನ್ನು. ಸೊ ಆ ಮಳೆಯಲ್ಲಿ ಆ ವಾತಾವರಣದಲ್ಲಿ ಆರ್ದ್ರತೆ ಸೇರ್ಕೋತು ಅಂದರೆ ಮಳೆ ಇತ್ತಂದ್ರೆ ಖಂಡಿತ ಈ ರೋಗ ಬಂದೇ ಬಿಡ್ತದೆ. ಸೊ ನಮ್ಮ ರೈತರು ಸ್ವಲ್ಪ ಇದರಲ್ಲಿ ಸ್ವಲ್ಪ ವಿಚಾರ ಮಾಡಿ, ಯಾಕಂದ್ರೆ ನಾನು ಭಾಳ ಕಡೆ ನೋಡಿನಿ ಸರ್, ಇದು ಈ ವರ್ಷ ಅಂದರೂ ಈ ಮೊದಲು ಯಾರು ಚಟ್ನಿ ಮಾಡ್ಯಾರ ಅವ್ರಿಗೆ ಭಾಳಷ್ಟು ಎಫೆಕ್ಟ್ ಆಗಿದೆ. ಸೊ ಸ್ಪ್ರೇ ಮಾಡಿಲ್ಲ ಅಂತಲ್ಲ, ಒಳ್ಳೆ ಕೆಮಿಕಲ್ ಇಲ್ಲ ಅಂತಲ್ಲ, ಎಲ್ಲ ಉಪಯೋಗ ಮಾಡಿದ್ದಾರೆ ರೈತರು. ಆದ್ರೂ ಏನು ಸಮಸ್ಯೆ ಅಂತಂದರೆ, ಇವತ್ತು ಮಧ್ಯಾಹ್ನ ಸ್ಪ್ರೇ ಮಾಡಿರ್ತಾರೆ, ಮತ್ತೆ ಇವ್ನಿಂಗ್ ಸ್ವಲ್ಪ ಕ್ಲೈಮೇಟ್ ಅದಕ್ಕೆ ಕಂಜಿನಿಯಲ್ ಇದ್ದರೆ, ಅಂದರೆ ಅದಕ್ಕೆ ಬೇಕಾದ ಪೂರಕವಾದಂಥ ಕ್ಲೈಮೇಟ್ ಇದ್ದರೆ ಆ ಸ್ಪೋರ್ಟ್ಸ್ ಜರ್ಮಿನೇಟ್ ಆಗಿಬಿಡ್ತದೆ. ಸೊ ಮತ್ತೆ ರೋಗ ಅಂದರೆ, ಈ ರೈತರು ಈಗ ಆಲ್ಮಟ್ಟಿ ಡ್ಯಾಮಿನ ಹಿನ್ನೀರಿನ ಪಕ್ಕದಲ್ಲಿ ಇರತಕ್ಕಂಥ ತೋಟದ ರೈತರಾಗಲಿ ಅಥವಾ ತಗ್ಗು ಪ್ರದೇಶದಲ್ಲಿ ವಾತಾವರಣದಲ್ಲಿ ಏನು ತೇವಾಂಶ ಜಾಸ್ತಿ ಇರತಕ್ಕಂಥ ರೈತರು ಲೇಟಾಗಿ ಅಂದ್ರೆ ತಡ ಮಾಡಿ ಚಟ್ನಿ ಮಾಡಿದ್ರೆ ಒಳ್ಳೇದೇ. ಬಹಳ ಒಳ್ಳೇದು ಸರ್, ಬಹಳ ಒಳ್ಳೇದು. ನಾನು ಈ ಕಡೆ ನೀವು ಮಕ್ಕಣಾಪುರದ ಹೋದ್ರೆ ಸರ್, ಅಲ್ಲಿ ನಿಮ್ಗೆ ಡಿಸೆಂಬರ್ಗೆ ಚಟ್ನಿ ತೊಗೋತಾರ ಅವರು, ನವೆಂಬರ್ ಎಂಡಿಗೆ ಡಿಸೆಂಬರ್ ಈಗ ಚಟ್ನಿ ಮಾಡ್ತಾ ಇರ್ತಾರೆ ಸರ್. ಇವೆಲ್ಲ ಇವ್ರ ಮಟೀರಿಯಲ್ ಇವ್ರ ಪ್ರಾಡಕ್ಟ್ ಏನ್ ಬರ್ತಲ್ಲ ಸರ್, ನಾಳೆ ಇವೆಲ್ಲ ಕಲ್ಕತ್ತಾ ಆ ಕಡೆ ಈ ಕಡೆ ಕಳಿಸ್ತಾರೆ. ಬಟ್ ಅವ್ರದ್ದು ಒಂದು ಸಮಸ್ಯೆ ಏನಂದ್ರೆ, ಫೆಬ್ರವರಿಯಲ್ಲಿ ಯಾವ್ದಾದ್ರು ಅವಕಾಳಿ ಮಳೆ ಬಂದ್ರೆ ಅವ್ರಿಗೆ ಲಾಸ್, ಬಟ್ ಅವು ಯಾವ ಆಗದೆ ಇದ್ರೆ ಅವರಿಗೆ ಬಂಪರ್ ರೇಟ್ ಸಿಗ್ತದೆ. ಅದಕ್ಕೆ ಸ್ವಲ್ಪ ಲೇಟ್ ಮಾಡಿದ್ರೆ ಬಹಳಷ್ಟು ಒಳ್ಳೇದಂತ ನನ್ನ ಅಭಿಪ್ರಾಯ. ಮತ್ತೆ ಇದಕ್ಕೆ ಯಾವ ರೀತಿ ನಾವು ನಿರ್ವಹಣಾ ಕ್ರಮಗಳನ್ನು, ಇದಕ್ಕೆ ನಿರ್ವಹಣಾ ಕ್ರಮಗಳಂದ್ರೆ ಸರ್, ಒಂದೇದ್ದು ತೋಟದ ಸ್ವಚ್ಛತೆ ಬಹಳ ಮುಖ್ಯ. ದ್ರಾಕ್ಷಿ ಬೆಳೆಗಾರರಲ್ಲಿ ನಂದು ಅದೊಂದು ವಿನಂತಿ, ದಯವಿಟ್ಟು ನಿಮ್ಮ ತೋಟವನ್ನು ಆದಷ್ಟು ಸ್ವಚ್ಛ ಇಟ್ಕೋರಿ. ಚಟ್ನಿ ಮಾಡಿರ್ತಾರೆ, ಚಟ್ನಿ ಮಾಡಿದ ನಂತರ ಅವು ಕಡ್ಡಿ ಗಿಡ್ಡಿ ಅಲ್ಲೇ ಕೆಳಗಡೆ ಬೀಳ್ತಾವೆ, ಕುರಿ ಮೇಸ್ಲಾಕ್ ಬಿಡ್ತಾರೆ, ಆ ರೀತಿ ಮಾಡಬೇಡ್ರಿ. ಒಟ್ಟು ಎಲ್ಲ ಅದನ್ನ ಒಂದು ಕಡೆ ಗುಂಪು ಹಾಕಿ ಆ ಗುಂಪನ್ನು ಸುಟ್ಟು ಹಾಕಿದ್ರೆ ಬಹಳಷ್ಟು ಒಳ್ಳೆಯದು. ಯಾಕಂದ್ರೆ ಅದರಲ್ಲೆಲ್ಲ ಬೀಜ ಕಣ ಇರ್ತಾವೆ ಸರ್, ನಮ್ಮ ಈ ಡೌನಿ ಸ್ಪೋರ್ಸ್ ಅಂತ ಹೇಳ್ತೀವಿ ಸರ್, ನಾವು ಹೂ ಸ್ಪೋರ್ಸ್ ಅಂತ ಹೇಳ್ತೀವಿ, ಬಹಳ ಗಟ್ಟಿಯಾದಂತಹ ಸ್ಪೋರ್ಟ್ಸ್. ಏಳು ವರ್ಷಗಟ್ಟಲೆ ನೀವು ಅವು ಆರಾಮಾಗಿ ಜೀವಿಸ್ತಾವ ಅಂದ್ರೆ ಏನು ಆಹಾರ ಇರಲಾರ್ದೆ. ಸೊ ಅಂತವೇನದಲ್ರಿ, ಅವು ಒಂದು ಬದುವಿಗೆ ಹಾಕಿ ಸುಟ್ಟು ಹಾಕ್ಬೇಕು ರೈತರು. ತೋಟದ ಸ್ವಚ್ಛತೆ ಬಹಳ ಮುಖ್ಯ. ಎರಡನೇದು ನಮ್ಮ ರೈತರಲ್ಲಿ ಇನ್ನೊಂದು ಏನಂದ್ರೆ ಸರ್, ರೋಗ ಬಂದ ನಂತರ ಒಮ್ಮೆ ದೊಡ್ಡ ಅಸ್ತ್ರ ತಗೊಂಡ್ಬಿಡ್ತಾರೆ, ಒಳ್ಳೆ ಕೆಮಿಕಲ್ಗೆ ಹೋಗ್ಬಿಡ್ತಾರೆ ಡೈರೆಕ್ಟ್. ದೊಡ್ಡ ಕಾಸ್ಟ್ಲಿ ಇರಲಿ ಏನೇ ಇರಲಿ ನಮ್ಗೆ ಕಂಟ್ರೋಲ್ ಆಗ್ಬೇಕಂತ ನಿಂದಿರ್ತಾರೆ. ಆ ರೀತಿ ಮಾಡಬಾರ್ದು. ಮೊದಲು ಸ್ಪರ್ಶ ಶಿಲೀಂಧ್ರ ನಾಶಕಗಳಿಗೆ ಉಪಯೋಗ ಮಾಡಬೇಕು. ಒಂದು ಬೋರ್ಡೋ ಸಿಂಪರಣೆ ಮಾಡಲಿ, ಬೋರ್ಡೋ ಮಿಕ್ಸರ್ ಅಂತ ಹೇಳ್ತೀವಲ್ಲ ಸರ್, 1% ಬೋರ್ಡೋ ಮಿಕ್ಸರ್ ಮಾಡಿ ಸಿಂಪರಣೆ ಮಾಡಬೇಕು. ಬ್ಲೈಟಾಕ್ಸ್ ಉಪಯೋಗ ಮಾಡಬೇಕು. ಆಮೇಲೆ ಅಕ್ಯೂಮಿನ್ ಅಂತ ಸಿಗ್ತದೆ ಸರ್, ಪೊಟ್ಯಾಸಿಯಂ ಫಾಸ್ಫೋನೇಟ್ ಅಂತೇಳಿ, ಅದನ್ನು ಉಪಯೋಗ ಮಾಡಬೇಕು. ಆಮೇಲೆ ಫಾಸೆಟಾಲ್ ಅಲಿಯೇಟ್ ಅಂತ ಸಿಗ್ತದೆ ಸರ್, ಇವೆಲ್ಲ ಸ್ಪರ್ಶ ಶಿಲೀಂಧ್ರ ನಾಶಕಗಳು. ಎಲ್ಲಿವರೆಗೆ ಇವು ಉಪಯೋಗ ಮಾಡಬೇಕಂದ್ರೆ ಸರ್, ಇವು ವಾರಕ್ಕೆ 2 ಸಾರ್ತಿ ಹಂಗೆ ಕನಿಷ್ಠ 5-6 ಎಲೆ ಬರುವವರಿಗೆ ಅದನ್ನೇ ಉಪಯೋಗ ಮಾಡ್ಬೇಕು ರೈತರು. 5-6 ಎಲೆ ಬಂದ ನಂತರ ಈ ಹೂ ಗುಂಚಲು ಏನಾದರೂ ಬರ್ಲಿಕ್ಕೆ ಸ್ಟಾರ್ಟ್ ಆಯ್ತು ಅಂದ್ರೆ, ಅಂದ್ರೆ ಎಲೆ ಬಂದಾಗ ಪಾಲಿನೇಷನ್ಕಿಂತ ಮುಂಚಿತವಾಗಿ ಅವಾಗ ಇವರು ಅಂತರವ್ಯಾಪಿ ಶಿಲೀಂಧ್ರನಾಶಕಗಳ ಬಳಕೆಗೆ ಹೋಗ್ಬೇಕು. ಇದು ಆಗ್ತಾ ಇಲ್ಲ ಸರ್ ಇದು. ಯಾಕಂದ್ರೆ ಇಲ್ಲಿ ನಮ್ದು ಇನ್ನೊಂದು ಏನು ಸಮಸ್ಯೆ ಇದೆ ಅಂದ್ರೆ ಸರ್, ಈ ಬಹಳಷ್ಟು ಜನ ರೈತರು ಮೇಸ್ತ್ರಿ ಅಂತ ಹೇಳ್ತಾರೆ ಅಂದ್ರೆ, ಅವರಿಗೆ ಸ್ವಲ್ಪ ಅದರಲ್ಲೇ ದ್ರಾಕ್ಷಿ ಬೆಳೆಗಾರಲ್ಲೇ ಸ್ವಲ್ಪ ತಿಳಿದಂತ ವ್ಯಕ್ತಿ ಕೆಲವು ತೋಟಗಳನ್ನು ನೋಡ್ತಾ ಇರ್ತಾನೆ. ಅವನು ನೋಡ್ತಾ ಯಾ ಕೆಮಿಕಲ್ ಬರ್ತ್ ಕೊಡ್ತಿರ್ತಾನ ರೈತರು, ಅವ ಏನ್ ಹೇಳ್ತಾರ ತಂದು ಸ್ಪ್ರೇ ಮಾಡ್ತಾ ಇರ್ತಾರೆ. ಅವ್ರು 2-3 ಕೆಮಿಕಲ್ ಕಾಂಬಿನೇಷನ್ ಮಿಕ್ಸ್ ಮಾಡಿ ಬರ್ದು ಹೋಗ್ಬಿಟ್ಟಿರ್ತಾರೆ. ಇದು ಒಂದು ಸಮಸ್ಯೆ ಇದೆ. ನಾವು ಅದಕ್ಕೆ ರೈತರಿಗೆ ಹೇಳ್ತಾ ಇರ್ತೇವೆ, ಅಟ್ಲೀಸ್ಟ್ ಆ ಮೇಸ್ತ್ರಿಗಳಿಗೆ ನಮ್ಮಲ್ಲಿ ಕೊಡ್ರಿ, ಕಳಿಸಿ ಕೊಡ್ರಿ, ನಾವು ಅವ್ರಿಗೆ ತರಬೇತಿ ಕೊಡ್ತೇವೆ, ಯಾವ ರೀತಿ ನೀವು ಶೆಡ್ಯೂಲ್ ಹಾಕಿ ಕೊಡ್ಬೇಕು ರೈತರಿಗೆ ಅಂತೇಳಿ. ಯಾಕಂದ್ರೆ ನಾವು ಎಲ್ಲ ರೈತರಿಗೆ ಮುಟ್ಲಿಕ್ಕೆ ಆಗ್ಲಿಕ್ಕಿರಲಿಲ್ಲ, ಬಟ್ ಅಟ್ಲೀಸ್ಟ್ ಮೇಸ್ತ್ರಿಗಳಿಗೆ ನಾವು ಟ್ರೈನ್ ಮಾಡಿದೆವು ಅಂದ್ರೆ ಅವರು ಒಳ್ಳೆ ಕೆಮಿಕಲ್ ಕೊಡ್ಬೋದು ಅಂತ ನಮ್ಮ ಆಶಯ. ಹೀಗಾಗಿ ಅಂತರ್ವ್ಯಾಪಿ ಶಿಲೀಂಧ್ರನಾಶಕ ಬಳಕೆ ಸ್ಟಾರ್ಟಿಂಗೇ ಮಾಡಿದ್ರಂದ್ರೆ ಆ ಬೀಜ ಕಣಿಗಳಿಗೆ ಆ ರೋಗಕ್ಕೆ ರೋಗ ನಿರೋಧಕ ಶಕ್ತಿ ಬಂದು ಮುಂದೆ ನಾವು ಒಳ್ಳೆ ಕೆಮಿಕಲ್ ಹೊಡೆದ್ರೂ ಅದು ಕಂಟ್ರೋಲ್ ಆಗಲ್ಲ. ಈ ಸಮಸ್ಯೆ ಇದೆ ಸರ್. ಸೊ ನಾವು ಅದಕ್ಕೆ ರೈತರಿಗೆ ಏನು ಹೇಳ್ತೀವಿ, 5-6 ಎಲೆ ಬಂದಾಗ ಪಾಲಿನೇಷನ್ ಸ್ಟಾರ್ಟ್ ಆಯ್ತಂದ್ರೆ ಅದಕ್ಕೆ ಸ್ವಲ್ಪ ಮುಂಚಿತವಾಗಿ ಈ ಅಜಾಕ್ಸಿಸ್ಟ್ರೋಬಿನ್ ಅಂತ ಸಿಗ್ತದೆ ಸರ್, ಇವೆಲ್ಲ ಅಂತರ್ವ್ಯಾಪಿನ ಶಿಲೀಂಧ್ರನಾಶಕಗಳು. ಆಮೇಲೆ ಫೆನೋಮಿಡಾನ್ ಅಂತ ಸಿಗ್ತದೆ. ಆಮೇಲೆ ಕಸ್ಟೋಡಿಯಾ ಅಂತ ಹೇಳಿ ಕೊಂಬಿ ಪ್ರಾಡಕ್ಟ್ಸ್ ಇರೋದು, ಮತ್ತೆ ಅಜಾಕ್ಸಿಸ್ಟ್ರಬಿನ್ ಮತ್ತು ಟೆಬಿಕೋನಾಜೋಲ್ ಅಂತೇಳಿ. ಆಮೇಲೆ ಮೆಟಿರಾಮ್ ಅಂತ ಬರ್ತದೆ, ರಿಡೋಮಿಲ್ ಗೋಲ್ಡ್ ಅಂತ ಸಿಗ್ತದೆ, ಆಮೇಲೆ ಕರ್ಜೆಟ್ ಅಂತ ಸಿಗ್ತದೆ. ಇವುಗಳನ್ನು ಲೇಟರ್ ಯೂಸ್ ಮಾಡ್ಬೇಕಂತ ನಾ ಇಲ್ಲಿ ರೈತರಿಗೆ ಹೇಳಿಕೆ ಇಷ್ಟಪಡ್ತೀನಿ. ಈಗೇನು ಇದೀಗ ತಾವು ಸಾಕಷ್ಟು ಔಷಧಿಗಳ ಹೆಸರುಗಳನ್ನು ಹೇಳಿದ್ರಿ, ಇದು ಯಾವ ಪ್ರಮಾಣದಲ್ಲಿ ನಾವು ಬಳಸಬೇಕು ಮತ್ತು ಸಿಂಪರಣ ದ್ರಾವಣ ಎಷ್ಟು ಬಳಸಬೇಕಾಗ್ತದೆ ಪ್ರತಿ ಎಕರೆ? ಹಾ ಸರ್, ಇದು ಬಹಳ ಮುಖ್ಯ, ತಾವು ಕೇಳಿದ್ದು ಸರಿಯಾದ ಪ್ರಶ್ನೆ ಸರ್. ಈ ಅಜಾಕ್ಸಿಸ್ಟ್ರೋಬಿನ್ ಇದ್ರೆ 1 ಮಿಲಿ ಪ್ರತಿ ಲೀಟರ್ ನೀರಿಗೆ ಸರ್. ಆಮೇಲೆ ಫೆನೋಮಿಡಾನ್ ಅಂತ ಹೇಳಿದೆ, ಇದು 2.5 ಗ್ರಾಂ ಪ್ರತಿ ಲೀಟರ್ ನೀರಿಗೆ. ಕಸ್ಟೋಡಿಯಾ 1.5 ml ಪ್ರತಿ ಲೀಟರ್ ನೀರಿಗೆ. ಆಮೇಲೆ ರಿಡೋಮಿಲ್ ಗೋಲ್ಡ್ 3 ಗ್ರಾಂ ಪ್ರತಿ ಲೀಟರ್ ನೀರಿಗೆ. ಕರ್ಜಾಟ್ ಅಂತ ಹೇಳಿದೆ, ಅದನ್ನು 3 ಗ್ರಾಂ ಪ್ರತಿ ಲೀಟರ್ ನೀರಿಗೆ ಸರ್. ಆಮೇಲೆ ಅಲಿಯೇಟ್ ಅಂತ ಹೇಳಿದೆ, 2 ಗ್ರಾಂ ಪ್ರತಿ ಲೀಟರ್ ನೀರಿಗೆ. ಆಮೇಲೆ ಅಕ್ಕುಮಿನ್ ಅಂತ ಹೇಳಿದೆ, ಅದನ್ನು 2 ಮಿಲಿ ಪ್ರತಿ ಲೀಟರ್ ನೀರಿಗೆ. ಆಮೇಲೆ ಪೊಟ್ಯಾಷಿಯಂ ಫಾಸ್ಫೋನೇಟ್ ಉಪಯೋಗ ಮಾಡಿದರೆ 6 ml ಪ್ರತಿ ಲೀಟರ್ ನೀರಿಗೆ. ಬೋರ್ಡೋಸ್ ಅಂತೂ ರೈತರೇ ಮಾಡ್ಕೋತಾರೆ ಸರ್, ಅದು 1%. 1 kg ತುತ್ತಿ, 1 kg ಸುಣ್ಣ, 100 ಲೀಟರ್ ನೀರಿನಲ್ಲಿ ಹಾಕಿ ದ್ರಾವಣವನ್ನು ಕಲಿಸಿ ಪಿ ಎಚ್ ಒಂದು ಸ್ವಲ್ಪ ನ್ಯೂಟ್ರಲ್ ಆಗಿರುವಂಗೆ ನೋಡಿಕೊಂಡು ಸಿಂಪಡಣೆ ಮಾಡ್ಬೇಕು ಸರ್. ಆಮೇಲೆ ಈ ಸಿಂಪಡಣೆ ದ್ರಾವಣ ಇದು ಬಹಳ ಮುಖ್ಯ ಸರ್. ನಮ್ಮ ರೈತರು ಏನಕ್ಕಲ್ಲ ಸರ್, ಇದು ದ್ರಾಕ್ಷಿ ಒಳಗೆ ಇನ್ನೊಂದು ಸಮಸ್ಯೆ ಅಂದ್ರೆ ನಾವು ಆಳುಗಳ ಮೇಲೆ ಬಹಳಷ್ಟು ಡಿಪೆಂಡ್ ಆಗಿರುತ್ತೆ. ಈ ಮಾಡಿದಾಗ ಏನಕ್ಕಲ್ಲ, ರೈತರು ಸೀದಾ ಹೋಗೋದು ಸ್ಪ್ರೇ ಮಾಡಿ ಬಂದ್ಬಿಡ್ತಾರೆ. ನಾವು ವಾಲ್ಯೂಮ್ ಅಟ್ಟು ಹೋಗಲ್ಲ, 1 ಹೆಕ್ಟೇರ್ಗೆ ಅಂದ್ರೆ 2.5 ಎಕರೆಗೆ ಅಟ್ ಲೀಸ್ಟ್ 1,000 ಲೀಟರ್ ಹೋಗ್ಬೇಕಂತ ನಾವು ಹೇಳ್ತೇವೆ ಸರ್. ಅಂದ್ರೆ 1 ಎಕರೆಗೆ 400 ಲೀಟರ್ ಹೋಗ್ಲೇಬೇಕು ರೈತರ, ಯಾಕಂದ್ರೆ ಸ್ಟಾರ್ಟಿಂಗ್ ಹೋಗ್ಲಿಕ್ಕಿಲ್ಲ, ಬಟ್ ಈ ಹೂ ಹಿಡಿತಂದ್ರೆ ಖಂಡಿತ ಹೋಗ್ತೈತೆ. ಸ್ಟಾರ್ಟಿಂಗ್ ಚಟ್ನಿ ಮಾಡಿದ್ರೆ 4-5 ಇದ್ದಾಗ ಅದು ಹೋಗ್ಲಿಕ್ಕಿಲ್ಲ, 200 ಲೀಟರ್ ನೀರು ಹೋಗ್ಬೋದು, ಬಟ್ ಮುಂದೆ ಖಂಡಿತ ಹೋಗ್ತದೆ. ರೈತರು ಅಟ್ ಲೀಸ್ಟ್ 400 ಲೀಟರ್ ಪ್ರತಿ ಎಕರೆಗೆ ಸಿಂಪಡಣೆ ಮಾಡ್ಲೇಬೇಕು. ಯಾಕಂದ್ರೆ ಅವರು ಸಿಂಪಡಣಾ ದ್ರಾವಣ ಕಡಿಮೆ ಬಳಸಿಬಿಟ್ಟು ನಾವು ನೀವು ಹೇಳದಷ್ಟು ಪ್ರಮಾಣದೊಳಗೆ ಹಾಕಿವಿ, ಆದ್ರೆ ಅದು ಕೆಲಸ ಮಾಡಿಲ್ಲ ಅಂತ ಸಮಸ್ಯೆ ಬರ್ತಾವ ಸರ್. ನೀವು ಹೇಳಿದ ಇನ್ನು ಈಗೇನು ಸ್ವರ್ಗ ರೋಗ ಅಂತ ಹೇಳಿದ್ರಿ, ಕೊಳೆ ರೋಗ ವಿಲ್ಟ್ ಅಂತೇಳಿ, ಆ ಕುರಿತು ನಮ್ಗೆ ಒಂದ್ ಸ್ವಲ್ಪ. ಈ ಸ್ವರ್ಗ ರೋಗ ನಾವು ಇತ್ತೀಚಿನ ದಿನಗಳಲ್ಲಿ ಬಹಳಷ್ಟು ನೋಡ್ತಾ ಇದ್ದೀನಿ ಸರ್. ಕಳೆದ 3-4 ವರ್ಷಗಳಿಂದ ಇದು ನಮ್ಮ ರೈತರಿಗೆ ದೊಡ್ಡ ಸಮಸ್ಯೆ ಆಗಿದೆ. ಈ ಸ್ವರ್ಗ ರೋಗ 2 ರೀತಿಯಿಂದ ಬರ್ತಾ ಇದೆ ಸರ್. ಒಂದು ಏನಪ್ಪಾ ಅಂತಂದ್ರೆ ಈ ಬೋರ್ವೆಲ್ ನೀರಿನಿಂದ, ಈ ಕಳೆದ 2-3 ವರ್ಷಗಳೇ ನಮ್ಮ ಜಿಲ್ಲೆಯಲ್ಲಿ ಬರನೇ ಇತ್ತು, ಹೀಗಾಗಿ ಬೋರ್ವೆಲ್ಗಳು ಈ ಸುಮಾರು 1,000 ಅಡಿಗಳಷ್ಟು ಆಳದಿಂದ ನೀರು ತೆಗೆದು ರೈತರು ತಮ್ಮ ದ್ರಾಕ್ಷಿ ಉಳಿಸೋಳಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಹೀಗಿದ್ದಾಗ ಏನಾಕದಲ್ರಿ, ಅದರಲ್ಲಿ ಉಪ್ಪಿನಂಶ ಬಹಳಷ್ಟು ಇರ್ತದೆ, ಕ್ಲೋರೈಡ್ಸ್ ಇರೋದ್ರಿಂದ. ಏಪ್ರಿಲ್ ಮೇ ಜೂನ್ ತಿಂಗಳಲ್ಲಿ ನಮ್ಮಲ್ಲಿ ಏನು ಸ್ಯಾಂಪಲ್ ಬರ್ತಾವೆ ನಮ್ಮ ಕೃಷಿ ವಿಜ್ಞಾನ ಕೇಂದ್ರಕ್ಕೆ, ಎಲ್ಲ ಸೊರಗು ರೋಗ ಅಂತ ರೈತರು ಬರ್ತಾರೆ. ಅವು ಎಲೆ ಏನದಲ್ರಿ, ತುದಿಯಿಂದ ಸುಟ್ಕೋತು ಬರ್ತಿರ್ತಾವೆ, ಎಲೆ ಜೋತು ಬೀಳೋದು, ಗಿಡ ಒಣಗೋದು, ಈ ರೀತಿ ಸಮಸ್ಯೆ. ನಾವು ಬೇರುಗಳನ್ನು ಪರಿಶೀಲಿಸಲಾಗಿ ಹಂತಾಪರಿ ರೋಗದ ಚಿಹ್ನೆಗಳು ಕಾಣ್ತಾ ಇರಲಿಲ್ಲ, ಕೇವಲ ಎಲೆಗಳ ಮೇಲೆ ಅಷ್ಟೇ ಇದು ರೋಗ, ಬೇರೆ ಸದೃಢದವು. ಇದು ನಮಗೆ ಒಂಥರ ಕುತೂಹಲಕಾರಿ ಅಂದ್ರೆ ಸ್ವಲ್ಪ ಸಂಶಯಾಸ್ಪದ ರಿಸಲ್ಟ್ ಸಿಕ್ತಿದ್ದು. ಅದಕ್ಕೆ ನಾವು ಮತ್ತೆ ಸ್ವಲ್ಪ ನೀರು ಮತ್ತು ಸಾಯ್ಲು ಎಲ್ಲ ವಾಟರ್ ಟೆಸ್ಟ್ ಮಾಡಲಿಕ್ಕೆ ಆಗಿ ಕೆಲವು ಕಡೆ ಏನೇ ತಲ್ಸ ನೀರಿನಲ್ಲಿ ಲವಣಾಂಶ ಜಾಸ್ತಿ ಇತ್ತು. ಅದರಿಂದ ಈ ರೋಗ ಲಕ್ಷಣ ನಮಗೆ ಸ್ವರಗ ರೋಗ ಅನ್ನಿಸ್ತಿರ್ತದೆ, ಬಟ್ ಅದು ಉಪ್ಪಿನ ಅಂಶ ಜಾಸ್ತಿ ಇರುವಂತ ನೀರಿನಿಂದ ಆಗಿದ್ದಿತ್ತು. ಇದು ಒಂದು ಸಮಸ್ಯೆ. ಆದ್ರಿಂದ ನಾ ರೈತರಿಗೆ ದಯವಿಟ್ಟು ಹೇಳಿಕ್ಕೆ ಇಷ್ಟಪಡ್ತೇನೆ, ನೀವು ಸ್ವರಗ ರೋಗ ಅಂತ ಹೇಳಿ ಒಮ್ಮೆ ಡಿಸಿಷನ್ ತಗೋಬೇಡ್ರಿ. ಸ್ವಲ್ಪ ನಿಮ್ಮ ನೀರು ಮತ್ತು ಮಣ್ಣು ನಮ್ಮ ಕೃಷಿ ವಿಜ್ಞಾನ ಕೇಂದ್ರಕ್ಕೆ ತಗೊಂಬಂದ್ರೆ ನಾವು ಅದನ್ನು ಅನಲೈಸ್ ಮಾಡಿ ಅಲ್ಲಿ ಏನು ಸಮಸ್ಯೆ ಇದೆ ಅಂತೇಳಿ 2-3 ಕಡೆ, ಒಂದು ನಾವು ಸ್ಯಾಂಪಲ್ನಿಂದ ಈ ಶಿಲೀಂಧ್ರ ಏನಾದರೂ ಇದೆಯಾ ಅದನ್ನು ನೋಡ್ತೇವೆ, ಮೀನ್ ವೈಲ್ ಆ ನೀರು ಮತ್ತು ಮಣ್ಣು ಟೆಸ್ಟ್ ಮಾಡಿ ಅದರಲ್ಲಿ ಏನಾದರೂ ಲವಣಾಂಶದಿಂದ ಈ ರೀತಿಯಾಗಿದೆ ಅನ್ನೋದು ನಾವು ಟೆಸ್ಟ್ ಮಾಡಿ ಅವ್ರಿಗೆ ರೈತರಿಗೆ ರಿಪೋರ್ಟ್ ಕೊಟ್ಟು, ಆಮೇಲೆ ಈ ಶಿಲೀಂಧ್ರದ್ದು ಬಂದಿದ್ರೆ ಶಿಲೀಂಧ್ರದ್ದು ಬಂದಿದ್ರೆ ಒಳಗಡೆ ಏನಾಗಿರ್ತಲ್ಲ ಸರಿ, ಬೇರು ಎಲ್ಲ ಕಪ್ಪಾಗಿ ಕೊಳ್ತಿರ್ತದೆ. ಸೊ ನಾವು ಶೀಳಿ ನೋಡಲಿಕ್ಕೆ ಆಗಿ ಒಳಗಡೆ ಎಲ್ಲ ಕಂದು ಬಣ್ಣಕ್ಕೆ ತಿರುಗಿರ್ತದೆ, ಅದು ಫಿಜೇರಿಯಂ ಅಂತ ಹೇಳಿ ಒಂದು ಜೀವಿಯಿಂದ ಅಂದ್ರೆ ಶಿಲೀಂಧ್ರದಿಂದ ಬರುವಂತಹ ರೋಗ. ಅದರ ನಿರ್ವಹಣೆಗೆ ಮತ್ತೆ ಬೇರೆ ಕ್ರಮ ಅದಾವ. ಸೊ ಆ ಕ್ರಮಗಳೇನಪ್ಪ ಅಂತಂದ್ರೆ, ಒಂದು ಈ ಗಿಡದ ಬುಡಕ್ಕೆ ಡ್ರೆಂಚ್ ಮಾಡ್ಬೇಕು ನಾವು, ಅಂದ್ರೆ ಗಿಡದ ಬುಡಕ್ಕೆ ಔಷಧಿ. ರೈತರೆಲ್ಲ ಈಗ ಅವ್ರು ಡ್ರಿಪ್ ಇರ್ತದೆ, ರಾಕ್ಷಿ ಮಾಡಿದವರೆಲ್ಲ ಡ್ರಿಪ್ ನಲ್ಲಿ ಕೊಡಸ ಕೊಡಬಹುದು. ಈ ಡ್ರಿಪ್ ನಲ್ಲಿ ಟಿಲ್ಟ್ ಅಂತ ಹೇಳ್ತೀವ ನಾವು, ಆಮೇಲೆ ಇಲ್ಲಿಕಂದ್ರೆ ಟಿಬಿಕೊನಾಜೋಲ್ ಅಂತ ಹೇಳಿ, ಇವು ಎರಡರಲ್ಲಿ ಒಂದು ಪ್ರೊಪಿಕಿನಾಜೋಲ್ ಅಥವಾ ಟಿಬಿಕಿನಾಜೋಲ್ 2 ml 1 ಲೀಟರ್ ನೀರಿಗೆ ಹಾಕಿ 1-3 ಲೀಟರ್ ದ್ರಾವಣ ಗಿಡದ ಬುಡಕ್ಕೆ ಹಾಕಬೇಕು. 10 ದಿನಗಳ ನಂತರ ಟ್ರೈಕೋಡರ್ಮ ಏನು ಸಿಗ್ತದಲ್ರಿ, ಈ ಟ್ರೈಕೋಡರ್ಮ 10 ಗ್ರಾಮ್ 1 ಲೀಟರ್ ನೀರಿಗೆ ಹಾಕಿ ಮತ್ತೆ ಒಂದು ಪ್ರತಿಯೊಂದು ಗಿಡಕ್ಕೂ 25 ಗ್ರಾಮ್ನಷ್ಟು ಈ ಟ್ರೈಕೋಡರ್ಮ ಹೋಗುವಾಗೆ ಮಾಡಿದರೆ 2 ಸರ್ತಿ ಈ ಟ್ರೀಟ್ಮೆಂಟ್ ನಾವು ಮಾಡಿದೆ ಅಂದರೆ ಗಿಡ ಖಂಡಿತ ನಾವು ಉಳಿಸಬಹುದು. ಆದರೆ ಇದೇನಾದರೂ ಈ ಲವಣಾಂಶ ಜಾಸ್ತಿಯಿಂದ ಆಗಿತ್ತಂದ್ರೆ ಈ ಟ್ರೀಟ್ಮೆಂಟ್ ಅಲ್ಲಿ ಉಪಯೋಗ ಆಗಲ್ಲ. ಅದಕ್ಕೆ ದಯವಿಟ್ಟು ರೈತರು ಹಾಗೇನಾದರೂ ತಮ್ಮಲ್ಲಿ ಸಿಡಿ ರೋಗ ಸಮಸ್ಯೆ ಇದ್ರೆ ಸ್ಯಾಂಪಲ್ ತೊಗೊಂಬರ್ರಿ, ಒಂದು ಸ್ವಲ್ಪ ಅದ್ರ ಜೊತೆ ನಿಮ್ಮ ಮಣ್ಣು ಮತ್ತು ನೀರು ತಂದರೆ ಬಹಳಷ್ಟು ಉತ್ತಮ. ನಾವು ನೋಡಿ ಯಾವುದರಿಂದ ಆಗಿದೆ ಅಂತ ಹೇಳಿ ಅವ್ರಿಗೆ ನಾವು ಸರಿಯಾದ ಕ್ರಮ ತೆಗೆದುಕೊಳ್ಳಕ್ಕೆ ಹೇಳ್ತೇವೆ ಸರ್. ಈ ರೋಗದ ಲಕ್ಷಣದ ಜೊತೆಗೆ ತಾವು ನಿವಾರಣೆ ಕೂಡ ಹೇಳಿಬಿಟ್ರಿ. ಇನ್ನು ಇನ್ನೊಂದು ರೋಗ ಬೂದಿ ರೋಗ ರೀ, ಅದು ಬಹಳ ಕಾಡ್ತದ, ಅದು ಒಂದು ಪ್ರಮುಖ ರೋಗ ಅಂತ. ಅದು ಯಾವ ರೀತಿ ಕಾಡ್ತದ್ರಿ ಬೂದಿ ರೋಗ ಏನದಲ್ಲ ಸರ್? ಈ ಜೂನ್ ಕೊನೆ ಭಾಗದಿಂದ ಆಗಸ್ಟ್ ಮಧ್ಯ ಭಾಗದವರೆಗೆ, ಆಮೇಲೆ ಜನವರಿ ಮಧ್ಯ ಭಾಗದಿಂದ ಮಾರ್ಚ್ವರೆಗೆ. ಆಕ್ಚುಲಿ ಈಗ ಡಿಸೆಂಬರ್ದಿಂದ ಸ್ಟಾರ್ಟ್ ಆಗದ್ರದು, ಡಿಸೆಂಬರ್ದಿಂದ ಮಾರ್ಚ್ವರೆಗೆ ಅಂದ್ರೆ ಪೂರಾ ನಮ್ಮ ಕಾಯಿ ಹೊರಗೆ ಮಾರ್ಕೆಟ್ ಹೋಗುತ್ತಾನೂ ನಮಗೆ ಕಾಡಿಸ್ತದೆ ಅದು. ಆಮೇಲೆ ಈ ರೋಗ ಹರಡಲು ರಾತ್ರಿಯ ವೇಳೆಯಲ್ಲಿ ಕಡಿಮೆ ಉಷ್ಣಾಂಶ ಮತ್ತು ಮಧ್ಯಾಹ್ನದಲ್ಲಿ ಹೆಚ್ಚಿನ ಉಷ್ಣಾಂಶ ಸೂಕ್ತ ವಾತಾವರಣ. ಇನ್ನೇನು ಸ್ಟಾರ್ಟ್ ಆಗ್ತದೆ ನೋಡ್ರಿ, ಇನ್ನು ಥಂಡಿ ಬಿಡ್ತದೆ ನಮ್ಮ ರೈತರು ಹೇಳ್ತಾರಲ್ರಿ. ಸೊ ರಾತ್ರಿ ಪೂರ್ತಿ ಟೆಂಪ್ರೇಚರ್ ಲೋ ಟೆಂಪ್ರೇಚರ್ ಇರ್ತದೆ, ಹಗಲತ್ತು ಸಿಕ್ಕಾಪಟ್ಟೆ ಮೈ ಉರಿಯುವಂಥ ಬಿಸಿಲು ಇರ್ತದೆ. ಇದು ಅದಕ್ಕೆ ಪೂರಕವಾದ ವಾತಾವರಣ. ಈ ರೋಗ ಒಣಹವೆ ಅಂತ ಹೇಳ್ತೀವಲ್ಲ ಸರ್, ಈ ಒಣಹವೆಗೆ ಸಿಕ್ಕಾಪಟ್ಟೆ ರೋಗ ಹಬ್ಬತೈತಿ. ಆಮೇಲೆ ಈ ರೋಗ ಎಲೆ ಮೇಲೆ ನೋಡ್ಬೋದು ಸರ್, ನಾವು ಕಾಯಿ ತೊಟ್ಟೆ ಮೇಲೆ ನೋಡ್ಬೋದು, ಕಾಯಿ ಮೇಲೆ ನೋಡ್ಬೋದು, ಈ ಹೂವು ಏನಿದ್ರೂ ಇದು ಬಿಡಲ್ಲ ಸರ್. ಆಮೇಲೆ ಒಂದು ಸರ್ತಿ ಇದು ರೋಗ ಗೊನೆ ಒಳಗೆ ಸೇರ್ಕೋತಂದ್ರೆ ಇದನ್ನು ಹೊರಗೆ ಹಾಕೋದು ನಮಗೆ ಭಾಳ ಕಷ್ಟ. ಕೆಮಿಕಲ್ ಭಾಳಷ್ಟು ಅದಾವೆ ಇಲ್ಲಂತಲ್ಲ, ಬಟ್ ಕಂಟಿನ್ಯೂಸ್ ಸ್ಪ್ರೇ ಮಾಡೋದ್ರಿಂದ ನಮ್ಮ ರೈತನ ಖರ್ಚು ಜಾಸ್ತಿ ಆಗ್ತದೆ. ಸೊ ಅದು ಒಂದು ದೊಡ್ಡ ಸಮಸ್ಯೆ ನಮ್ಮ ರೈತರಿಗೆ. ಅದಕ್ಕೆ ಇದನ್ನ ಎಲೆ ಮೇಲ್ಭಾಗ ಮತ್ತು ಕೆಳಭಾಗದಲ್ಲಿ ಈ ನರಕಟ್ಟುಗಳ ಮೇಲೆಸೂ ಇದು ರೋಗ ಬಂದಿರ್ತದೆ ಸರ್. ಸೊ ಇದು ಬಹಳಷ್ಟು ಎಲ್ಲ ಕಡೆ ನಾನು ನೋಡ್ದಲ್ಲಕ್ಕಾಗಿ ಇವನ್ ಕಾಯಿಗಳ ಮೇಲೆ ಬಂದಾಗ ಕಂದು ಒಣಗ್ತಿರಿಗಿ ಸಣ್ಣ ಕಾಯಿಗಳಾಗಿ ಕಾಯಿನೂ ಉದ್ರ ಹೋಗ್ತಾವೆ ಸರ್. ಸೊ ಇದಕ್ಕೆ ನಿರ್ವಹಣೆಗೆ ಟ್ರೈಡೆಮೆಫಾನ್ ಬೆಲೆಟಾನ್ ಅಂತ ಸಿಕ್ತಿತ್ತು, ಸ್ವಲ್ಪ ಈ ವರ್ಷದಿಂದ ಅದು ಬ್ಯಾನ್ ಆಗುವಂತ ಇದು ಇದೆ, ಸ್ವಲ್ಪ ಅದು ಹಾನಿಕಾರಕ ಇದೆ ಅಂತ ಹೇಳಿ ಕೇಂದ್ರ ಸರ್ಕಾರ ಮುಂದಿನ ವರ್ಷದಿಂದ ಅದನ್ನ ಬ್ಯಾನ್ ಮಾಡ್ತಾ ಇದೆ ಸರ್. ಆ ಕೆಮಿಕಲ್ ಟ್ರೈಡೆಮೆಫಾನ್ ಅಂತ ಬೆಲೆಟಾನ್ ಅಂತ ಹೇಳಿ ಅದನ್ನು ಉಪಯೋಗ ಮಾಡಬಹುದು, ಅಥವಾ ಮೈಕ್ಲೋಬಿಟ್ನಾಲ್ ಅಂತ ಹೇಳಿ ಸಿಗ್ತದೆ ಸರ್ 1 ml ಪ್ರತಿ ಲೀಟರ್ ನೀರಿಗೆ ಅದನ್ನು ಉಪಯೋಗ ಮಾಡ್ಕೋಬಹುದು, ಅಥವಾ ರುಬಿಗಾನ್ ಅಂತ ಸಿಗ್ತದೆ ಅದನ್ನು ಉಪಯೋಗ ಮಾಡ್ಕೋಬಹುದು. ಆಮೇಲೆ ನೀರಿನಲ್ಲಿ ಕರುವ ಗಂಧಕ ಅಂದ್ರೂ ಸಾಧಾರಣವಾಗಿ ಎಲ್ಲಾ ರೈತರು ಉಪಯೋಗ ಮಾಡ್ತಾರೆ. ಆಮೇಲೆ ಇದು ಬಿಟ್ಟು ಈ ಅಜಾಕ್ಸಿಸ್ಟ್ರೋಬಿನ್ ಅಂತ ನಾಗಳ ಏನು ಹೇಳಿದೆ ಸರ್, ಒಂದು ಡೌನಿ ಮಿಲ್ಡಿ ಸಲುವಾಗಿ ಅದು ಪೌಡ್ರಿ ಮಿಲ್ಡಿಗೂ ಸಹ ಪರಿಣಾಮಕಾರಿಯಾದಂಥ ಔಷಧ ಕಸ್ಟೋಡಿಯಾ ಅಂತ ಹೇಳಿದೆ, ಅದನ್ನು ಎರಡಕ್ಕೂ ನಾವು ಉಪಯೋಗ ಮಾಡ್ಕೋಬಹುದು. ಕೆಲವು ಎರಡು ರೋಗಗಳನ್ನು ಕಂಟ್ರೋಲ್ ಮಾಡುವಂಥ ನಮ್ಮಲ್ಲಿ ಕೆಲವು ಕೆಮಿಕಲ್ಸ್ ಅದಾವ. ಸೊ ಅಂಥವುಗಳನ್ನು ನಾವು ಉಪಯೋಗ ಮಾಡಲಿಕ್ಕಾಗಿ ಈ ರೋಗವನ್ನು ನಾವು ನಿಯಂತ್ರಣದಲ್ಲಿ ಇಡಬಹುದು ಸರ್. ಮತ್ತೆ ಇದಕ್ಕೆ ಇನ್ನು ಏನಾದರೂ ನಿರ್ವಹಣಾ ಕ್ರಮಗಳು ಏನೇನಾದವ್ರಿ? ಇದಕ್ಕೆ ಮತ್ತೆ ನಿರ್ವಹಣಾ ಕ್ರಮಗಳಂದ್ರೆ ಇದು ಒಂದು ಸರ್. ಆಮೇಲೆ ಎರಡನೇದು ಇವನ್ ಈ ಮಜ್ಜಿಗೆ ಹೊಡಿತಾರೆ ರೈತರು ಕೆಲವು ಸರ್ತಿ. ಸೊ ಅದರಿಂದ ಈ ಕೆಲವು ಸಾವಯವ ಪದಾರ್ಥಗಳಿಂದ ನಾವು ಇದನ್ನ ಕಂಟ್ರೋಲ್ ಮಾಡೋದು. ಇದು ಸ್ವಲ್ಪ ಮಳೆ ಆದರೂ ಹೋಗುವಂತ ರೋಗ ಸರ್, ಬಟ್ ಬಂದ್ರೆ ನಮಗೆ ಬಹಳಷ್ಟು ಸಮಸ್ಯೆ ಮಾಡ್ತೈತಿ ರೋಗ. ಆಮೇಲೆ ಕೆಲವು ಒಂದು ಎಕ್ಯೂಟೆನ್ ಅಂತೇಳಿ ಒಂದು ಜೈವಿಕವಾದಂತ ಔಷಧನೂ ಇದೆ ಗೋದ್ರೇಜ್ ಕಂಪನಿಯಿಂದ ಸರ್, ಎಂಪಿಲಿನಾ ಕ್ವಿಸ್ಕ್ವಾಲಿಸ್ ಅಂತ ಹೇಳಿ. ಇದು ಒಂದು ಶಿಲೀಂಧ್ರ, ಈ ಶಿಲೀಂಧ್ರ ನಾವು ಇದ್ರ ಮೇಲೆ ಸಿಂಪರಣೆ ಮಾಡಿದ್ರೆ ಇದು ಕಂಟ್ರೋಲ್ ಆಗ್ತದೆ. ಸೊ ಅದು ಒಂದು ಔಷಧಿ ಇದೆ ಮಾರ್ಕೆಟ್ ನಲ್ಲಿ ಲಭ್ಯ ಇದೆ ಗೋದ್ರೇಜ್ ಕಂಪನಿಯವ್ರದ್ದು, ಎಕ್ಯೂಟೆನ್ ಅಂತ ಹೇಳಿ ಅದರ ಟ್ರೇಡ್ ನೇಮ್. ಸೊ ಅದನ್ನು ಉಪಯೋಗ ಮಾಡ್ಕೋಬಹುದು ಜೈವಿಕ. ಹಾ, ಜೈವಿಕವಾಗಿನೇ ಅದನ್ನ ನಿಯಂತ್ರಣ ಮಾಡ್ಬೋದು. ಆಮೇಲೆ ಇನ್ನೊಂದೇನು ಹಣ್ಣು ಕೊಳೆ ರೋಗ ಅಂತ ಹೇಳಿದ್ರಿ ಮಮ್ಮಿ? ಇದು ಸ್ವಲ್ಪ ಲೋಡ್ ಜಾಸ್ತಿ ಇದ್ರೆ ರೈತರು ಬಹಳಷ್ಟು ಗೊನೆ ಹಿಡಿದಿರ್ತಾರ್ರಿ. ಸೊ ಇಳುವರಿ ಜಾಸ್ತಿ ತೆಗಿಬೇಕಂತೇಳಿ ಅಂತ ಸಮಯದಲ್ಲಿ ಹಣ್ಣು ಕೊಳೆ ರೋಗ ಸ್ಟಾರ್ಟ್ ಆಗದೆ ತೊಟ್ಟು ಅದರಲ್ಲಿರುವಂತ ಹಣ್ಣು ಕೊಳೆತು ಕೆಳಗೆ ಉದುರಿ ಬೀಳೋದು. ಹೀಗಾದಾಗ ಏನಾಗ್ತದೆ, ಗೊನೆ ಆಕರ್ಷಕ ಕಾಣಲ್ಲ ಈ ಮಾರ್ಕೆಟ್ಗೆ ಹೋಗ್ಬೇಕಂದ್ರೆ. ಆಮೇಲೆ ತೋಟ ಹಿಡಿತಿರ್ತಾರೆ ಬಂದು. ಸೊ ಅವ್ರು ನೋಡ್ಲಿಕ್ಕಾಗಿ ಗೊನೆಯಲ್ಲಿ ಸ್ವಲ್ಪ ಕೆಲವು ಹಣ್ಣು ಕೊಳೆ ಇದ್ದು ಅಂದ್ರೆ ಕೊಳ್ತಿದ್ದು ಅಂದ್ರೆ ಅವರು ತೋಟ ಹಿಡಿಲಿಕ್ಕೆ ಇಷ್ಟಪಡಲ್ಲ. ಆಮೇಲೆ ರೇಟ್ ಕಡಿಮೆ ಕೇಳ್ತಾರೆ. ಇದೊಂದು ಬಹಳ ನಮ್ಮ ರೈತರಿಗೆ ಮಾರ್ಕೆಟ್ ನಲ್ಲಿ, ಯಾಕಂದ್ರೆ ನಾವು ಏನೇ ನಾವು ಮಾಡಿದ್ರು ನಮಗೆ ಕೊನೆಗೆ ನಮ್ಮ ಪ್ರತಿಫಲ ದೊರೆಯುವುದು ಮಾರುಕಟ್ಟೆ. ಸೊ ಅದಕ್ಕೆ ಮಾರ್ಕೆಟ್ಗೆ ಹೋಗ್ಬೇಕಂದ್ರೆ ನಮ್ಮ ಹಣ್ಣು ಚೆನ್ನಾಗಿರ್ಬೇಕು. ಈಗ ಇತ್ತೀಚಿನ ದಿನಗಳಲ್ಲಿ ದುಡ್ಡಿನ ಕೊರತೆ ಇಲ್ಲ ಸರ್, ಬಹಳ ಚೆನ್ನಾಗಿ ನಾವು ಪ್ಲೇಸ್ ಮಾಡಿದ್ರೆ ಮಾತ್ರ ನಮ್ಮ ಬೆಳೆಗಳಿಗೆ ದರ ಸಿಗ್ತೈತಿ. ಹೀಗಾಗಿ ಹಂಗೆ ಏನಾದ್ರೂ ಹಣ್ಣು ಕೊಳೆ ಎಗ್ದು ಅಂದ್ರೆ ಸ್ವಲ್ಪ ಮಾರ್ಕೆಟ್ ನಲ್ಲಿ ಅವ್ರಿಗೆ ಕಡಿಮೆ ದರ ಸಿಗೋ ಚಾನ್ಸ್ ಇರ್ತಾವ. ಅದಕ್ಕೆ ದಯವಿಟ್ಟು ರೈತರು ಈ ಹಣ್ಣು ಮಾಗುವಂತದಲ್ಲಿ ಅಂದ್ರೆ ಶುಗರ್ ಹೆಂಗೆ ಬರ್ತದೆ ಅದಕ್ಕೆ ಮೊದಲು ಏನ್ ಮಾಡ್ತಿದ್ದೇವೆ ಸರ್, ನಾವು ಕೆಮಿಕಲ್ ಹೇಳ್ತಿದ್ದೇವೆ ರೈತರಿಗೆ. ಬಟ್ ಅದು ಇದು ತಿನ್ನುವ ಪದಾರ್ಥ. ಸೊ ನಮ್ಮ ಗ್ರಾಹಕರ ಆರೋಗ್ಯದ ಬಗ್ಗೆ ನಾವು ಸ್ವಲ್ಪ ಕೇರ್ ತಗೋಬೇಕಾಗ್ತದೆ. ದಯವಿಟ್ಟು ರೈತರು ಈ ಹಣ್ಣು ಮಾಗುವ ಹಂತದಲ್ಲಿ ಟ್ರೈಕೋಡರ್ಮಾ ಪ್ರತಿ ಲೀಟರ್ ನೀರಿಗೆ 5-10 gram ವರೆಗೆ ಹಾಕಿ ಸಿಂಪರಣೆ ಮಾಡೋದ್ರಿಂದ ಈ ಹಣ್ಣುಗಳ ಮೇಲೆ ಬರುವಂತ ಕೆಲ ಶಿಲೀಂಧ್ರಗಳನ್ನು ನಾವು ಪರಿಣಾಮಕಾರಿಯಾಗಿ ಹತೋಟಿ ಮಾಡಬಹುದು. ಆಮೇಲೆ ನೀವು ದೂರದ ಮಾರ್ಕೆಟ್ ಕಳಿಸ್ತಿದ್ರು ನಿಮ್ಮ ಹಣ್ಣಿಗೆ ಏನೂ ಹಾನಿ ಆಗಲ್ಲ. ಸೊ ಅದಕ್ಕೆ ದಯವಿಟ್ಟು ಅದರ ಬಗ್ಗೆನೂ ಸ್ವಲ್ಪ ಗಮನ ಕೊಟ್ಟು ನಮ್ದೇನೋ ಇನ್ನೊಂದು 2-3 ದಿವಸದಲ್ಲಿ ಮಾರ್ಕೆಟ್ಗೆ ಹೋಗ್ತದಂದ್ರೆ ಒಂದು ಟ್ರೈಕೋಡರ್ಮ ಸಿಂಪರಣೆ ಹೊಡೆದ್ಬಿಟ್ರಿ ನಿಮ್ಮ ಹಣ್ಣಿಗೆ. ಸೊ ನಿಮ್ಮ ಹಣ್ಣಿಗೆ ಒಂಥರ ಪ್ರತಿರೋಧಕ ಶಕ್ತಿಯಾಗಿ ಅದು ಕೆಲಸ ಮಾಡ್ತೈತಿ. ಆಮೇಲೆ ತಿಂದವರಿಗೆ ಏನೂ ಹಾನಿ ಆಗೋದಿಲ್ಲ ಅಂತ ನಮ್ಮ. ಈಗ ಜೈವಿಕ ಶಿಲೀಂಧ್ರನಾಶಕವಾದ ಟ್ರೈಕೋಡರ್ಮದು ಸಿಂಪರಣೆ ಮಾಡಬೇಕು ಮಾಗುವ ಅಂತ, ಇದನ್ನು ಮತ್ತೆ ಯಾವ್ಯಾವ ಹಂತದಲ್ಲಿ ಮತ್ತೆ ಯಾವ್ಯಾವ ಜೈವಿಕ ಶಿಲೀಂಧ್ರ ನಾಶಕಗಳನ್ನು ನಾವು ಬಳಸಬಹುದ್ರಿ? ಈ ದ್ರಾಕ್ಷಿಯಲ್ಲಿ ಈ ಶುಡೋಮನಾಸ್ ಫ್ಲೋರೆಸೆನ್ಸ್ ಹೇಳ್ತೀವಿ ನಾವು. ಈ ಮಳೆ ಬರ್ತಿತ್ತಂದ್ರೆ ಸರ್, ಜಾಸ್ತಿ ಮಳೆ ಬರ್ತಿದ್ರೆ ಇದ್ರಾಗ ದುಂಡಾಣು ಎಲ್ ಚಿಕ್ಕ ರೋಗ ಇದ್ರಾಗೂ ಬರ್ತದೆ. ಸೊ ಅದಕ್ಕೆ ಅಲ್ಲಿ ಶುಡೋಮನಾಸ್ ಫ್ಲೋರೆಸೆನ್ಸ್ ಉಪಯೋಗ ಮಾಡಬಹುದು ರೈತರು. ಟ್ರೈಕೋಡರ್ಮ ಅಂತರೂ ಈ ಸೊರಗು ರೋಗಕ್ಕೆ ನಾವು ಕಂಪಲ್ಸರಿ ಹೇಳ್ತೀವಿ ರೈತರಿಗೆ, ನಿಮ್ಮ ಟ್ರಿಪ್ನಲ್ಲಿ ಅವಾಗವಾಗ ಟ್ರೈಕೋಡರ್ಮ ಬಿಡ್ತಾ ಇರ್ರಿ ಅಂತೇಳಿ. ಆಮೇಲೆ ಈ KSB ಅಂತ ಹೇಳಿ ಕೊಡ್ತಾ ಇದ್ದೇವೆ ಸರ್ ನಮ್ಮಲ್ಲಿ. ಯಾಕಂದ್ರೆ ನಮ್ಮ ಮಡ್ಡಿ ಜಮೀನಲ್ಲಿ ನಮ್ಮ ರೈತರೆಲ್ಲ ದ್ರಾಕ್ಷಿ ಬೆಳೆಯೋದು. ಈ ಮಡ್ಡಿ ಜಮೀನಲ್ಲಿ ಈ ಕಪ್ಪು ಭೂಮಿಯಲ್ಲಿ ಪೊಟ್ಯಾಶ್ ಸಿಗ್ತದೆ, ಬಟ್ ಈ ಮಡ್ಡಿ ಜಮೀನಲ್ಲಿ ಪೊಟ್ಯಾಶ್ ಕೊರತೆನೂ ಬಹಳಷ್ಟು ಐತಿ. ಪೊಟ್ಯಾಶ್ ಅದಕ್ಕೆ ಒದಗಿಸ್ಬೇಕಂತೇಳಿ ನಾವು KSB ಅಂತೇಳಿ ಪೊಟ್ಯಾಶ್ ಸೊಲ್ಯುಬಲೈಸಿಂಗ್ ಬ್ಯಾಕ್ಟೀರಿಯಾ ಅದನ್ನು ಸಹ ನಮ್ಮ ಕೃಷಿ ವಿಜ್ಞಾನ ಕೇಂದ್ರದ ನಾವು ರೈತರಿಗೆ ಒದಗಿಸಿಕೊಡ್ತಾ ಇದೆ ಈಗ. ಸೊ ಆಸಕ್ತ ರೈತರು ಬಂದು ನಮ್ಮಲ್ಲಿ ಬಹಳಷ್ಟು ಒಯ್ತಾ ಇದ್ದಾರೆ ಈಗ. ಉಳಿದ ರೈತರಿಗೆ ನನ್ನ ವಿನಂತಿ ಏನಪ್ಪ ಅಂತಂದ್ರೆ, ಅವಾಗವಾಗ ನೀವು ಬಂದು ನಮ್ಮಲ್ಲಿ ಸಿಗುವಂತ ಈ ಜೈವಿಕ ಶಿಲೀಂಧ್ರನಾಶಕಗಳು ಆಮೇಲೆ ಜೈವಿಕ ಗೊಬ್ಬರಗಳನ್ನು ದಯವಿಟ್ಟು ನಿಮ್ಮ ದ್ರಾಕ್ಷಿಗೆ ಉಪಯೋಗ ಮಾಡಿ. ಖಂಡಿತ ನಿಮ್ಗೆ ಅದರಿಂದ ಬಹಳಷ್ಟು ಇಳುವರಿ ಜಾಸ್ತಿ ಆಗ್ತದೆ. ಆಮೇಲೆ ಸಸ್ಟೈನಬಲ್ ಅಂದರೆ ನಮ್ಮ ತೋಟ ಇನ್ನೂ ಸ್ವಲ್ಪ ದಿವಸದವರೆಗೆ ನಾವು ಹೆಚ್ಚಿನ ಅವಧಿವರೆಗೆ ಅದನ್ನು ಕಾಪಾಡ್ಕೋಬಹುದು ಅಂತ ನಾನು ಹೇಳಕ್ಕೆ ಇಷ್ಟ. ಈಗ ಏನು 4 ರೋಗಗಳು ಹೇಳಿದ್ರಲ್ಲ, ರೋಗ ಬರದೇ ಇರುವ ಹಾಗೆ ನೋಡ್ಕೋಬೇಕಾದ್ರೆ ಏನಾದರೂ ಕ್ರಮಗಳಿದಾವ? ರೋಗ ಬರದೇ ಇರುವ ಹಾಗೆ ನೋಡ್ಕೋಬೇಕಂದ್ರೆ ಒಂದನೇದ್ದು ಮುಖ್ಯ ಅಂದರೆ ನಮ್ಮ ತೋಟದ ಸ್ವಚ್ಛತೆ, ಎರಡನೇದ್ದು ಗಿಡಗಳ ಆರೋಗ್ಯ. ನಾವು ಅವುಗಳ ಬಗ್ಗೆ ಬಹಳಷ್ಟು ಕೇರ್ ತಗೋಬೇಕು. ನಮ್ಮ ದ್ರಾಕ್ಷಿ ಬೆಳೆಗೆ ಬಹಳಷ್ಟು ಕೊಟ್ಟಿಗೆ ಗೊಬ್ಬರ ಇವುಗಳನ್ನ ನಾವು ಜಾಸ್ತಿ ಉಪಯೋಗ ಮಾಡಿ, ಸಾವಯವ ಪದಾರ್ಥ ಜಾಸ್ತಿ ಉಪಯೋಗ ಮಾಡ್ಬೋದು. ಆಮೇಲೆ ಈ ರೋಗ ನಮ್ಮ ತೋಟದ ಜೊತೆ ನಾವು ಮಾತಾಡಬೇಕು. ದಿವಸ ನಮ್ಮ ಬೆಳೆಗೆ ಇವತ್ತು ಏನಾಗಿದೆ? ಯಾಕಂದ್ರೆ ದ್ರಾಕ್ಷಿ ಇಂಥ ಬೆಳೆಯಲ್ರಿ ಇದು. ಏನಪ್ಪ ಅಂತಂದ್ರೆ ಈ ಸೆಪ್ಟೆಂಬರ್ ಅಕ್ಟೋಬರ್ನಲ್ಲಿ ನಾವು ಸರಿಯಾಗಿ ಅದನ್ನು ಕೇರ್ ಮಾಡದೇ ಇದ್ರೆ ಒಂದು ವರ್ಷದ ನಾವು ಬೆಳೆ ಕಳ್ಕೊಂಡಂಗೆ. ಇದು ವರ್ಷಕ್ಕೆ ಒಂದೇ ಬೆಳೆ ಬರುವಂಥದ್ದು ಇದು. ಆಮೇಲೆ ಒಂದು ವರ್ಷದವರೆಗೆ ನಾವು ಕಾಪಾಡ್ಕೋಬೇಕಾಗ್ತದೆ. ಸೊ ಅದಕ್ಕೆ ನಾ ರೈತರು ಭಾಳಷ್ಟು ಅದರ ಬಗ್ಗೆ ಗಮನ ಕೊಡ್ಬೇಕಂತ ನಾ ಇಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ದ್ರಾಕ್ಷಿ ಮನ ಭಾಳ ಚೆನ್ನಾಗಿ ರೈತರಿಗೆ ನೋಡೀನಿ, ಒಂದು 2 ಎಕರೆ ಮಾಡಿರ್ತಾರೆ ಮೊದಲು ರೈತರು, ಚೆನ್ನಾಗಿ ಇಳುವರಿ ಬರ್ತದೆ ಅವ್ರಿಗೆ. ಬಂದ ನಂತರ ಏನು ಮಾಡ್ತಾರೆ, ಇದನ್ನು ಎಕ್ಸ್ಪಾಂಡ್ ಮಾಡ್ಕೋತಾರೆ ಏರಿಯಾ, 5-6 ಎಕರೆ 7-8 ಎಕರೆ ಮಾಡ್ಕೋತಾರೆ. ಬಟ್ ಅಲ್ಲಿ ಆಳುಗಳು ಇರೋಂಗಿಲ್ಲ, ಆಮೇಲೆ ಅವರಿಗೆ ಮ್ಯಾನೇಜ್ಮೆಂಟ್ ಕಷ್ಟ ಆಗ್ತದೆ. ಸೊ ಅಂಥ ಟೈಮ್ನಾಗ ಇದ್ದು ಬಿದ್ದ ಎಲ್ಲ ದುಡ್ಡು ಹಾಕಿದ್ದು ಅವ್ರಿಗೆ ತಿರುಗಿ ಬರೋದು ಕಷ್ಟ ಆಗ್ತದೆ. ದಯವಿಟ್ಟು ನಾ ರೈತರಿಗೆ ಏನು ಹೇಳ್ತೀನಿ, ಒಂದು 4-5 ಎಕರೆ ಇಟ್ಕೋರಿ, ಮತ್ತೆ ನೀವು ಪರ್ಯಾಯ ಬೆಳೆ ಬೇರೆ ಮಾಡ್ಕೋರಿ ಯಾವ್ದ್ರೆ. ಬಟ್ ಪೂರಾ 20 ಎಕರೆಗಟ್ಟಲೆ ದ್ರಾಕ್ಷಿ ಮಾಡಿಕೊಂಡು ನಿಮ್ಗೆ ಆಳುಗಳು ಸಿಗೋಂಗಿಲ್ಲ, ಇವೆಲ್ಲ ಭಾಳಷ್ಟು ಸಮಸ್ಯೆ ಅದಾವೆ. ಅದಕ್ಕೆ ಸ್ವಲ್ಪ ಮಾಡ್ರಿ, ಚೆನ್ನಾಗಿ ಮಾಡ್ರಿ ಅಂತ ನಾ ಇಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತು ರೈತರು ಯಾವುದೋ ಒಂದು ಕೀಟನಾಶಕ ಅಪರಿಚಿತರು ಹೇಳೋದ್ರಿಂದ ಹೋಗಿ ತೆಗೆದುಕೊಳ್ಳೋ ಬದಲು ತಾವು ತೆಗೆದುಕೊಳ್ಳೋಕೆ ಹೋಗೋ ಮುಂಚೆ ಒಂದು ಸಲಹೆ ತಮ್ಮಿಂದ ಪಡ್ಕೊಂಡ್ರೆ ಒಳ್ಳೇದಾಗ. ಬಹಳಷ್ಟು ನಾವು ರೈತರಿಗೆ ಹೇಳ್ತೀವಿ, ನಮ್ಮ ತರಬೇತಿಯಲ್ಲಿ ಹೇಳ್ತೀವಿ, ಆಮೇಲೆ ಎಲ್ಲೇ ನಾವು ಎಕ್ಸಿಬಿಷನ್ ಮಾಡಿದಾಗಲಿ, ಯಾವುದೇ ಒಂದು ಕೃಷಿ ಅಭಿಯಾನದಲ್ಲಿ ರೈತರಿಗೆ ನಾವು ಹೇಳೋದಿಷ್ಟೇ, ದಯವಿಟ್ಟು ಹೋಗೋಕಿನ ಮೊದಲು ನಮಗೊಂದು ಫೋನ್ ಹಾಕ್ರಿ, ನಮ್ಮ ಕೃಷಿ ವಿಜ್ಞಾನ ಕೇಂದ್ರ ಲ್ಯಾಂಡ್ಲೈನಿಗೆ ಮಾಡ್ರಿ. ಈಗ ಬಹಳಷ್ಟು ಆ್ಯಪ್ ಸಿಗ್ತಾವೆ ಈ ಮೊಬೈಲ್ದಲ್ಲಿ, ಬಹಳಷ್ಟು ಮಾಹಿತಿ ಸಿಗ್ತದೆ ಈಗ ರೈತರಿಗೆ ಲಭ್ಯ ಐತಿ. ಸೊ ಅಲ್ಲಿ ನೀವು ನೋಡಿ. ಆಮೇಲೆ ಈ ಮೇಸ್ತ್ರಿಗಳ ಮೇಲೆ ಬಹಳಷ್ಟು ಡಿಪೆಂಡ್ ಆಗಬಾರ್ದಂತ ನನ್ನ ರೈತರು ವಿನಂತಿ. ಬರೆದು ಕೊಟ್ಟಿದ್ರು ಒಂದು ಮಾತು ನಮಗೊಂದು ಸ್ವಲ್ಪ ಕ್ರಾಸ್ ಚೆಕ್ ಮಾಡಿ, ಯಾಕಂದ್ರೆ ಅವ್ರು ನಾನು ನೋಡಿನ ಬಹಳಷ್ಟು ಜನ ಮೇಸ್ತ್ರಿಗಳು 2-3 ಔಷಧ ಕಾಂಬಿನೇಷನ್ ಮಾಡಿ ಬರ್ದಿರ್ತಾರೆ, ಅಂದ್ರೆ ಯಾವುದೋ ಒಂದು 10 ಅಂತೇಳಿ ಈ ರೀತಿ ಬರ್ದಿರ್ತಾರೆ. ಆಮೇಲೆ ಅದಕ್ಕೆ ಅದನ್ನು ಮಾಡಬೇಡ್ರಿ ಅಂತ ನಾನು ರೈತರಿಗೆ ಹೇಳಕ್ಕೆ ಇಷ್ಟ. ಒಂದು ಅಂಗಡಿಗೆ ಹೋಗೋ ಮುಂಚೆ ತಮಗೊಂದು ಕರೆ ಮಾಡಿಬಿಟ್ಟು ಅಥವಾ ಯಾವ್ದು ರೋಗ ಅದ ಅದರದ್ದು ಒಂದು ಫೋಟೋ ತೆಗೆದ್ಬಿಟ್ಟು ಮೊಬೈಲ್ ಅಲ್ಲಿ ಎಲ್ಲರ ಮೊಬೈಲ್ ಅದಾವ, ಅದನ್ನ ತಮಗ ಒಂದು ನಾನಾ ತರ ಆ್ಯಪ್ ಗಳದಾವ ಆ ಮುಖಾಂತರ ಕಳಿಸಿಬಿಟ್ಟು ನಿಮ್ಮ ಅಭಿಪ್ರಾಯ ಕೇಳ್ಕೊಂಡು ತೆಗೆದುಕೊಂಡ್ರೆ ಅವ್ರ ಖರ್ಚು ಕೂಡ ಉಳಿಸ ಕಡಿಮೆ ಮಾಡಬಹುದು ಖಂಡಿತ ಸರ್. ಯಾಕಂದ್ರೆ ನಾನು ನೋಡಿ ಬಹಳಷ್ಟು ನಾನು ದ್ರಾಕ್ಷಿದು ಆಯ್ವೇ ಅಂದ್ರೆ ಖರ್ಚು ಮತ್ತು ವೆಚ್ಚ ಎಲ್ಲ ನೋಡಿದ್ದೀನಿ ಸರ್. ಅಲ್ಲಿ ಸುಮಾರು ಅವರು ಬಂದಂತರ ಪ್ರಾಡಕ್ಟ್ನಲ್ಲಿ 1/2 ಖರ್ಚೆ ಇರ್ತದೆ. ಇವತ್ತು 1 ಎಕರೆಗೆ ಅವ್ರು 4 ಲಕ್ಷ ತೊಗೊಂಡಿನಿ 3 ಲಕ್ಷ ತೊಗೊಂಡಿನಿ ಅಂದಿರ್ತಾರೆ, ಬಟ್ 1.5 ಲಕ್ಷ ರೂಪಾಯಿ ಅವ್ರದ್ದು ಖರ್ಚಾಗಿರ್ತದೆ ನಮ್ಮ ಸಂಪರ್ಕದಲ್ಲಿದ್ರೆ, ಅದರ ಖರ್ಚಿನಲ್ಲಿ 1/2 ಕಡಿಮೆ ಮಾಡಬಹುದು ಅಂತ ನಮ್ಮ ಅಭಿಪ್ರಾಯ. ಈಗ ತಮ್ಮನ್ನ ಸಂಪರ್ಕಿಸಬೇಕಾದ್ರೆ ದೂರವಾಣಿ ಸಂಖ್ಯೆ ತಿಳಿಸಬಹುದು? ನನ್ನ ನಂಬರ್ 9448973685 9449879785. ಸೊ ಇದು ನಮ್ಮ ದೂರವಾಣಿ ಸಂಖ್ಯೆ. ನಾವಿಲ್ಲಿ ಕೃಷಿ ವಿಜ್ಞಾನ ಕೇಂದ್ರ ವಿಜಯಪುರದಲ್ಲಿ ಸಸ್ಯ ರೋಗ ತಜ್ಞನ ಕೆಲಸ ಮಾಡ್ತಾ ಇದ್ದೇನೆ ಹೆಟ್ನಾಳಿ ಫಾರ್ಮ್ನಲ್ಲಿ. ದಯವಿಟ್ಟು ಆಸಕ್ತ ರೈತರು ತಮಗೇನಾದರೂ ಪ್ರಶ್ನೆಗಳಿದ್ದರೆ ನಮ್ಮಲ್ಲಿ ಕರೆ ಮಾಡ್ಬೋದು, ಅಥವಾ ನಮ್ಮ ವೆಬ್ಸೈಟಿಗೆ ಅಥವಾ ನಮ್ಮ ಇಮೇಲ್ ಐ ಡಿ ಇದೆ KVK Bijapur, ಎಲ್ಲ ಸ್ಮಾಲ್ ಲೆಟರ್ಸ್ KVKBIJAPUR@gmail.com. ಸೊ ಇಲ್ಲಿ ನಮ್ಮ ಇಮೇಲ್ ಇದೆ, ನಮ್ಮ ವೆಬ್ಸೈಟು ಇದೆ ಸೇಮು. ದಯವಿಟ್ಟು ರೈತರು ಕಾಂಟ್ಯಾಕ್ಟ್ ಮಾಡ್ಬೋದು ಅಂತ ನಾ ಇಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ. ಸಾಕಷ್ಟು ಮಾಹಿತಿ ತಿಳಿಸಿಕೊಟ್ರಿ ನಮ್ಮ ರೈತರಿಗೆ ಈ ರೋಗಗಳ ಕುರಿತು. ಮತ್ತೆ ಹೀಗೆ ಬರ್ತಾ ಇರಿ, ನಮ್ಮ ರೈತರಿಗೆ ಮಾಹಿತಿ ನೀಡ್ತಾ ಇರಿ. ಕಾರ್ಯಕ್ರಮಕ್ಕೆ ಇಲ್ಲಿವರೆಗೂ ಬಂದು ಸಾಕಷ್ಟು ಮಾಹಿತಿ ನೀಡಿದ್ದಕ್ಕಾಗಿ ತಮಗೆ ನಮ್ಮ ಆಕಾಶವಾಣಿ ವಿಜಯಪುರ ಪರವಾಗಿ ಹಾಗೂ ರೈತರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್, ಥ್ಯಾಂಕ್ ಯು. ಇದುವರೆಗೆ ಕೃಷಿ ವಿಜ್ಞಾನ ಕೇಂದ್ರ ವಿಜಯಪುರದ ಸಸ್ಯ ರೋಗಶಾಸ್ತ್ರ ವಿಭಾಗದ ಪ್ರಾಧ್ಯಾಪಕರಾದ ಡಾಕ್ಟರ್ SM ವಸ್ತ್ರದ ಅವರೊಂದಿಗೆ ದ್ರಾಕ್ಷಿ ಬೆಳೆಯಲ್ಲಿ ಬರುವ ರೋಗಗಳ ಕುರಿತು ಮಾತುಕತೆ ಕೇಳಿದಿರಿ. ಈಗ ಜಾನಪದ ಸಂಗೀತದಲ್ಲಿ ಕೊಲ್ಹಾರ್ ತಾಲೂಕಿನ ತಳೆವಾಡ ಗ್ರಾಮದ ನಿಂಗವ ಕರ್ಬಸಪ್ಪಗಳು ಹಾಗೂ ಸಂಗಡಿಯರಿಂದ ಸಂಪ್ರದಾಯದ ಪದಗಳು. ಬಳಿಯ ತೂಕಿಲ್ಲದ ಭೂಮಿ ದೀಪನ ನಾನಿ ಮ್ಯಾಲೆ ಕುಂಕಮಣಿ ನೆಸರ ಸಾವ ಭಾಗ್ಯ ಜಂಬ ನೀಲಾದ ಬಳಿಯ ಕುಂಕಮಣಿ ನೆಸರ ಸಾವ ಭಾಗ್ಯ ಜಂಬ ನೀಲಾದ ಬಳಿಯ ಕುಂಕಮಣಿ ನೆಸರ ಸಾವ ಭಾಗ್ಯ ಜಂಬ ನೀಲಾದ ಬಳಿಯ ಹೋಳಿಗೆ ಹಂಚಿಟ್ಟ ಮ್ಯಾಳಿ ನಾಯೇರೇನ ಸಾಲಿ ವದ ಬಾಳ ಬರಲಿಲ್ಲ ಜಂಬ ನೀಲಾದ ಬಳಿಯ ಮೋಜಿನ ಮಾಸ್ತಾರ ಬೀಡಲಿಲ್ಲ ಜಂಬ ನೀಲಾದ ಬಳಿಯ ಮೋಜಿನ ಮಾಸ್ತಾರ ಬೀಡಲಿಲ್ಲ ಜಂಬ ನೀಲಾದ ಬಳಿಯ ಮೋಜಿನ ಮಾಸ್ತಾರ ಬೀಡಲಿಲ್ಲ ಜಂಬ ನೀಲಾದ ಬಳಿಯ ಆಗೋವ ಮೋಕೆಗೆ ನಾಯರ ನಾಡಲೆ ಮಲಿಯ ಕುಡಸಿದ ಹಾಡದವ್ವ ಜಂಬ ನೀಲಾದ ಬಳಿಯ ಮಲಿಯ ಕುಡಸಿದ ಹಾಡದವ್ವ ಜಂಬ ನೀಲಾದ ಬಳಿಯ ಮಲಿಯ ಕುಡಸಿದ ಹಾಡದವ್ವ ಜಂಬ ನೀಲಾದ ಬಳಿಯ ಮಲಿಯ ನೀ ಕುಡಸಿದ ಹಾಡದವ್ವ ನಾಡಿದರೆ ಸ್ವಾರತದ ಶಿವನಲ್ಲೇ ಜಂಬ ನೀಲಾದ ಬಳಿಯ ಎದ್ದುಗಳಿಗೆ ಮೊದಲ ಗೋರವಿನ ನೆನ್ನಿಬೇಕು ಅರವಿನಲ್ಲಿ ನಾಮ ಸ್ಮರಣೀಯ ಇಡದೇವ ಮರವಿನ ದ್ರಾಯಕ ಬೋಧ ಮಾಡಿಸೋಯ್ ಜೋ ಜೋ ಮಾನಂದ ಜೋ ಜೋ ಕಂದ ಜೋ ಜೋ ಮಾನಂದ ಜೋ ಜೋ ಕಂದ ಜೋ ಜೋ ಮಾನಂದ ಜೋ ಜೋ ಕಂದ ಜೋ ಜೋ ಮಾನಂದ ಜೋ ಜೋ ಕಂದ ಯದುಗಳಿಗೆ ಮೊದಲ ಗೋರವಿನ ನೆನ್ನಿಬೇಕು ಅರವಿನಲ್ಲಿ ನಾಮ ಸ್ಮರಣೀಯ ಇಡದೇವ ಮರವಿನ ದ್ರಾಯಕ ಬೋಧ ಮಾಡಿಸೋಯ್ ಜೋ ಜೋ ಮಾನಂದ ಜೋ ಜೋ ಕಂದ ಜೋ ಜೋ ಮಾನಂದ ಜೋ ಜೋ ಕಂದ ಜೋ ಜೋ ಮಾನಂದ ಜೋ ಜೋ ಕಂದ ಜೋ ಜೋ ಮಾನಂದ ಜೋ ಜೋ ಕಂದ ಆರ ಮಾಡಬೇಕ ಅವರ ಕೈವಾಸ ಮೂರ ಮಾಡಬೇಕ ಚಿತ್ತ ಪಲ್ಲಾಟ ಆಗ ತಿಳಿಯದು ಯೋಗಿ ಮುನಿಯಾಟ ಜೋ ಜೋ ಮಾನಂದ ಜೋ ಜೋ ಕಂದ ಜೋ ಜೋ ಮಾನಂದ ಜೋ ಜೋ ಕಂದ ಜೋ ಜೋ ಮಾನಂದ ಜೋ ಜೋ ಕಂದ ಜೋ ಜೋ ಮಾನಂದ ಜೋ ಜೋ ಕಂದ ಆರ ಮಾಡಬೇಕ ಅವರ ಕೈವಾಸ ಮೂರ ಮಾಡಬೇಕ ಚಿತ್ತ ಪಲ್ಲಾಟ ಆಗ ತಿಳಿಯದು ಯೋಗಿ ಮುನಿಯಾಟ ಜೋ ಜೋ ಮಾನಂದ ಜೋ ಜೋ ಕಂದ ಜೋ ಜೋ ಮಾನಂದ ಜೋ ಜೋ ಕಂದ ಜೋ ಜೋ ಮಾನಂದ ಜೋ ಜೋ ಕಂದ ಜೋ ಜೋ ಮಾನಂದ ಜೋ ಜೋ ಕಂದ ಮುತ್ತಿನ ಮೋಗೋತಿ ಮೋಗಿನ ಲಿಟಿ ಒಂದು ವಸ್ತು ಬೀರೇಶನ ತೋಟಲನ ತೋಗುತ್ತ ಅನಭಕಾರ ಎಲ್ಲರೂ ಕೂಡಿರಿ ಬಾಗಿನ ಕೈ ಜೋ ಜೋ ಮಾನಂದ ಜೋ ಜೋ ಕಂದ ಜೋ ಜೋ ಮಾನಂದ ಜೋ ಜೋ ಕಂದ ಜೋ ಜೋ ಮಾನಂದ ಜೋ ಜೋ ಕಂದ ಜೋ ಜೋ ಮಾನಂದ ಜೋ ಜೋ ಕಂದ ಮುತ್ತಿನ ಮೋಗೋತಿ ಮೋಗಿನ ಲಿಟಿ ಒಂದು